ವಿಶೇಷಸ್ತಿಂದ್ರಿಯಾಂತರೇ ಜೀವಂ ಕಲ್ಪಯತೆ ಪೂರ್ವಂ ತತೋ ಭಾವಾನ್ ಪೃಥಗ್ವಿಧಾನ್ ವಾಗ್ಯಾನಾಧ್ಯಾತ್ಮಿಕಾಶ್ಚೈವ ಯಥಾ ವಿದ್ಯಸ್ತಥಾ ಸ್ಮೃತಿಃ ಜೀವಂ ಕಲ್ಪಯತೆ ಪೂರ್ವಂ ತತೋ ಭಾವಾನ್ ಪೃಥಗ್ವಿಧಾನ್ ವಾಗ್ಯಾನಾಧ್ಯಾತ್ಮಿಕಾಶ್ಚೈವ ಯಥಾ ವಿದ್ಯಸ್ತಥಾ ಸ್ಮೃತಿಃ ಅಂತಶ್ಚಿತ್ತ ಬಹಿಶ್ಚಿತ್ತ ಚಿತ್ತಕಾಲ ದ್ವಯಕ ಅಂತಶ್ಚಿತ್ತ ಯಾವ ಕಾಲದಲ್ಲಿ ಚಿತ್ತದ ಮಾತ್ರ ವೃತ್ತಿಗಳು ಇರುತ್ತವೆಯೋ ಅವು ಅಂತಶ್ಚಿತ್ತ. ಯಾವ ಕಾಲದಲ್ಲಿ ಹೊರಗೆ ಲಭ್ಯವಾಗ್ತವು ಅವು ಬಹಿಶ್ಚಿತ್. ಅಂತಶ್ಚಿತ್ತ ಬಹಿಶ್ಚಿತ್ತಗಳಲ್ಲೂ ಕಲ್ಪಿತವೇ, ಎರಡೂ ಕಲ್ಪಿತವೆ. ಎರಡೂ ಕಲ್ಪಿತ ಸಾರಾಂಶವಾಗಿ ಹೇಳಬೇಕು ಅಂದ್ರೆ ಒಂದು ಸ್ಪಷ್ಟವಿರುತ್ತದೆ, ಇನ್ನೊಂದು ಅಸ್ಪಷ್ಟವಿರುತ್ತದೆ. ಬಹಿಷ್ಚಿತ್ತದಲ್ಲಿ ಇದ್ದಂತಹ ಎಲ್ಲ ವಸ್ತುಗಳು ಪದಾರ್ಥಗಳು ಅವು ಸ್ಪಷ್ಟ ಇರ್ತವೆ, ಏಕೆಂದ್ರೆ ಅದು ವ್ಯಕ್ತ ಪ್ರಪಂಚದ ಲಭ್ಯವಿದ್ದ ಪದಾರ್ಥ. ವ್ಯಕ್ತ ಪ್ರಪಂಚ, ವ್ಯಕ್ತವಾದ ಜಗತ್ತು, ಮ್ಯಾನಿಫೆಸ್ಟೆಡ್ ಜಗತ್ತು, ಆವಿರ್ಭಾವ ಹೊಂದಿದ ಜಗತ್ತು. ಇಂತಹ ಜಗತ್ತಿನಿಂದ ನಮಗೆ ಈ ವಸ್ತುಗಳು ಲಭ್ಯ ಇದ್ದರಿಂದಾಗಿ ಏನಾಗ್ತವೆ, ಅವು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತವೆ. ಬಾಹ್ಯ ಇಂದ್ರಿಯಗಳಿಗೆ ಲಭ್ಯ ಇದ್ದಂತಹ ವಸ್ತುಗಳು ಅದನ್ನು ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತವೆ. ಆದರೆ ಅಂತಶ್ಚಿತ್ತದಲ್ಲಿದ್ದಂತಹ ವೃತ್ತಿಗಳು ಅವು ಅಸ್ಪಷ್ಟ. ಯಾಕೆ ಅಸ್ಪಷ್ಟ? ಅವ್ಯಕ್ತ. ಯಾಕೆ ಅವ್ಯಕ್ತ? ಅವು ಬೀಜ ರೂಪದಲ್ಲಿರ್ತವೆ, ವಾಸನಾ ರೂಪದಲ್ಲಿರ್ತವೆ, ಅದನ್ನ ಅವ್ಯಕ್ತ. ಸೊ ಇಷ್ಟು ಸಾರಾಂಶವಾಗಿ ನಾವು ನೋಡಿದ್ದೀವಿ. ಅವ್ಯಕ್ತಾಹ ಏವ ಏ ಅಂತಃ ತು, ಯಾವುದು ಏ ಯಾವುದು ಅಂತಃ ಒಳಗಡೆ ಮಾತ್ರ ಇವೆಯೋ, ಯಾವ ವೃತ್ತಿಗಳು ಒಳಗಡೆ ಮಾತ್ರ ಇವೆಯೋ ಅವೆಲ್ಲ ಅವ್ಯಕ್ತಾಹ. ಅವಷ್ಟು ಅವ್ಯಕ್ತವಾಗಿವೆ, ಬೀಜ ರೂಪದಲ್ಲಿವೆ ಅಂತ. ಇನ್ನು ಬಹಿಹಿ ಹೊರಗಿದ್ದದ್ದು ಸ್ಫುಟ ಈ ವಚೆ, ಅವೆಲ್ಲ ಏನೋ ಸ್ಪಷ್ಟವಾಗಿವೆ. ಯಾವುದೋ ಹೊರಗಿರೋದೆಲ್ಲ ಸ್ಪಷ್ಟವಾಗಿದೆ, ಯಾಕಂದ್ರೆ ಅದು ಮ್ಯಾನಿಫೆಸ್ಟೆಡ್, ಆವಿರ್ಭಾವ ಆಗಿಬಿಟ್ಟಿದೆ, ವ್ಯಕ್ತವಾಗಿಬಿಟ್ಟಿದೆ. ಇದನ್ನು ವ್ಯಕ್ತವಾಗಿಲ್ಲ, ಇದು ಅವ್ಯಕ್ತವಾಗಿದೆ. ಇಸೊಕ್ಕೆ ತಲೆ ಕಶುಬರಿ, ಎರಡೂ ಕಲ್ಪಿತವೆ. ಚಂದ ಹೇಳಿ ಮುಗಿಸ್ಬಿಡಿ. ಎರಡೂ ಕಲ್ಪಿತವೆ. ಯಾವೆರಡು? ಅಂತಃ ಮತ್ತು ಬಹಿಷ್ಠ. ಅದು ಕಲ್ಪಿತ ಇವತ್ತೇ ಸರ್ವೇ. ಮತ್ತೆ ಈ ವ್ಯತ್ಯಾಸ ಎಲ್ಲಿ ಬಂತು? ಹಾಗಾದ್ರೆ ಎರಡೂ ಸೇಮ್ ಆದರೆ ವ್ಯತ್ಯಾಸ ಎಲ್ಲಿ ಬಂತು? ಇಂದ್ರಿಯ ಅಂತಾರೆ, ಒಂದು ಕಡೆಗೆ ಬಹಿರ್ಮುಖವಾದ ಇಂದ್ರಿಯಗಳು, ಇನ್ನೊಂದು ಕಡೆ ಅಂತರ್ಮುಖವಾದ ಅಲ್ಲಿಗೆ ಒಂದು ಸುಂದರವಾದ ಪ್ರಶ್ನೆ ಉದ್ಭವ ಆಗುತ್ತದೆ. ಯಾರಿಗಾದ್ರೂ ಆಗ್ತದೆ ಇಲ್ಲಿ ಆ ಪ್ರಶ್ನೆ ಉದ್ಭವ ಆಗಿದೆ ಅನ್ನೋದನ್ನು ತೋರಿಸ್ತಾರೆ. ಏನ್ ಪ್ರಶ್ನೆ ಅಂತಂದ್ರೆ, ಇವೆಲ್ಲದಕ್ಕೂ ಮೂಲ ಎಲ್ಲಿ? ಅದು ಬಹಿಷ್ಚಿತ್ತವೇ ಆಗಿರ್ಲಿ, ಅಂತಶ್ಚಿತ್ತವೇ ಆಗಿರ್ಲಿ, ಕಲ್ಪನಾ, ಆ ಕಲ್ಪನಾ ಮೂಲ ಎಲ್ಲಿ? ಆ ಕಲ್ಪನಾ ಮೂಲ ಹೊರಗಿದೆಯೋ ಒಳಗಿದೆಯೋ ನಮ್ ಜೊತೆ ಇದೆಯೋ? ಇಲ್ಲಿ ತಾತ್ಪರ್ಯದಲ್ಲಿ ಈ ಪ್ರಕಾರದ ಜಿಜ್ಞಾಸ ಹಾಕಿಲ್ಲ, ನಾನು ನಿಮಗೆ ಜಿಜ್ಞಾಸ ಇಡ್ತಾ ಇದ್ದೀನಿ. ಮೂಲ ಹೊರಗಿದೆಯೋ, ಹೊರಗಂದ್ರೆ ಇಲ್ಲಿ ಈ ಶಬ್ದ ಸ್ಪರ್ಶಾದಿ ವಿಷಯಗಳಿಂದ ಕೂಡಿದ ಜಗತ್ತಿನಲ್ಲಿ ಇದರ ಮೂಲ ಇದೆಯೋ, ಅಂತಃಕರಣದಲ್ಲಿ ಇದರ ಮೂಲ ಇದೆಯೋ, ಅಥವಾ ನನ್ನ ಜೊತೆ ಇದೆಯೋ? ಹೇಗನ್ನಿಸ್ತದೆ ನಿಮಗೆ? ಸೇಮ್ ಲಾಜಿಕ್. ಹೊರಗೆ ಇದರ ಮೂಲ ಇತ್ತು ಅಂತಂದ್ರೆ ಹೊರಗಿರುವುದಲ್ಲೂ ಸತ್ಯ ಆಗ್ತಿತ್ತು, ಬಿಡುಗಡೆ ಸಾಧ್ಯವೇ ಇಲ್ಲ. ಒಳಗೆ ಇದರ ಮೂಲ ಇದೆ ಅಂತಂದ್ರೆ ಅಲ್ಲಿಯೂ ಕೂಡ ಮೋಕ್ಷ ಸಾಧಿಸಲಿಕ್ಕೆ ಆಗೋದಿಲ್ಲ. ಏಕೆಂದ್ರೆ ಈ ಮೂಲ ಅನ್ನೋದು ಒಂದು ಸತ್ಯ ಅಂಶವಾಗಿ ಉಳಿತು, ಸತ್ಯದ ಜೊತೆ ಇದ್ದದ್ದು ಸತ್ಯಾಂಶವಾಗಿ ಉಳಿತು. ಸತ್ಯಂ ಜ್ಞಾನಂ ಅನಂತಂ. ಸತ್ಯಂ ಎಷ್ಟು ಮಹತ್ವವಾದೋ ಜ್ಞಾನಂ ಕೂಡ ಅಷ್ಟೇ ಮಹತ್ವವಾದ. ಸತ್ಯಂ ಜ್ಞಾನಂ ಎಷ್ಟು ಮಹತ್ವವಾದೋ ಅಷ್ಟೇ ಅನಂತವೂ ಕೂಡ ಮಹತ್ವವಾದ. ಏ, ನಮಗೆ ಅನಂತ ಭಾರಿ ಇಷ್ಟ, ಸತ್ಯ ಬೇಡ ಅಂತಂದ್ರೆ ಅದು ಇರುವಿಕೆ, ಅನಂತದ ಇರುವಿಕೆಯೇ ಸತ್ಯ. ಈಸಿನೆಸ್ ಅಂತ ಏನಿದೆ ಇರುವಿಕೆ, ಅದು ಸತ್ಯ. ಈ ಈಸಿನೆಸ್ ಅನ್ನು ಬಿಟ್ಕೊಟ್ಟು ಅನಂತತೆಯನ್ನು ತೋರಿಸು, ಅನಂತತೆಯನ್ನು ಬಿಟ್ಕೊಟ್ಟು ಆನಂದವನ್ನು ತೋರಿಸು, ಆನಂದವನ್ನು ಬಿಟ್ಕೊಟ್ಟು ಅರಿವನ್ನು ತೋರಿಸು, ಅರಿವನ್ನು ಬಿಟ್ಕೊಟ್ಟು ಸತ್ಯ ಮತ್ತು ಆನಂದವನ್ನು ತೋರಿಸು. ಹಾಗೆಯೇ ಆತ್ಮನ ಜೊತೆ ಮೂಲ ಇದೆ ಅಂದ್ರೆ ಆತ್ಮನ ಜೊತೆ ಮೂಲಕ್ಕೂ ಕೂಡ ಏನಾಗ್ತಿತ್ತು? ಸತ್ಯ ಪ್ರಾಪ್ತಿ ಆಗ್ತಿತ್ತು. ಆವಾಗ ಆತ್ಮ ಸಚ್ಚಿದಾನಂದ, ಅನಾತ್ಮ ಕೂಡ ಸಚ್ಚಿದಾನಂದ. ಆತ್ಮನು ಸಚ್ಚಿದಾನಂದ, ಅನಾತ್ಮ ಕೂಡ ಸಚ್ಚಿದಾನಂದ. ಹೆಂಗ ಸ್ವಾಮಿ ಆತ್ಮ ಆತ್ಮ ಆನಂದ, ಅದು ಹೊರಗಿಂದ ಬಂದಂತೆಲ್ಲ ದುಃಖ ಅದು. ಸರಿ, ಹಾಗಾದ್ರೆ ಒಳಗಿಲ್ಲ ಅಂತಾಯ್ತು. ಹೊರಗಿದೆಯೋ? ಹೊರಗಿದ್ರೆ ಆ ಹೊರಗಿನಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಮಗೆ ಬಿಡಬೇಕು, ಬಿಡುಗಡೆ ಮಾಡ್ಕೋಬೇಕು ಅಂತ ಅನಿಸುವ ಸಾಧ್ಯತೆ ಇಲ್ಲ. ನಮ್ಮ ಪಾಸಿಬಿಲಿಟಿ ಇರೋದು ಒಂದೇ, ಏನು? ನಮ್ಮ ಜೊತೆ ಇರು, ಮೂಲ ನಮ್ಮ ಜೊತೆ. ನಮ್ಮ ಜೊತೆ ಆ ಮೂಲ ಹೇಗಿದೆ? ಅವಿವೇಕದ ರೂಪದಲ್ಲಿ, ಅಜ್ಞಾನದ ರೂಪದಲ್ಲಿ, ವಿವೇಕದ ಕೊರತೆಯ ರೂಪದಲ್ಲಿ ನನ್ನ ಜೊತೆ ಇದೆ. ಅಸ್ಪಷ್ಟತೆಯಿಂದ ನನ್ನ ಜೊತೆ ಇದೆ. ಆ ಒಂದು ಎರಡು ಮೂರು ಶ್ಲೋಕಗಳೇ ಅವರು ಜಿಜ್ಞಾಸ ಮಾಡ್ತಾರೆ. ಈಗ ಜೀವಂ ಕಲ್ಪಯತೆ ಪೂರ್ವಂ, ಜೀವಂ ಕಲ್ಪಯತೆ ಪೂರ್ವಂ, ತತೋ ಭಾವಾನ್ ಪೃಥಕ್ ವಿಧಾನ್, ತತೋ ಭಾವಾನ್ ಪೃಥಕ್, ಬಾಹ್ಯಾನ್ ಆಧ್ಯಾತ್ಮಿಕಾಶ್ಚೈವ, ಬಾಹ್ಯಾನ್ ಆಧ್ಯಾತ್ಮಿಕಾಶ್ಚೈವ, ಯಥಾ ವಿದ್ಯಸ್ತಥಾ ಸ್ಮೃತಿ, ಯಥಾ ವಿದ್ಯಸ್ತಥಾ ಸ್ಮೃತಿ. ಜೀವಂ ಕಲ್ಪಯತೆ ಪೂರ್ವಂ, ಜೀವಂ ಕಲ್ಪಯತೆ ಪೂರ್ವಂ, ತತೋ ಭಾವಾನ್ ಪೃಥಕ್ ವಿಧಾನ್, ತತೋ ಭಾವಾನ್ ಪೃಥಕ್ ವಿಧಾನ್, ಬಾಹ್ಯಾನ್ ಆಧ್ಯಾತ್ಮಿಕಾಶ್ಚೈವ, ಬಾಹ್ಯಾನ್ ಆಧ್ಯಾತ್ಮಿಕಾಶ್ಚೈವ, ಯಥಾ ವಿದ್ಯಸ್ತಥಾ ಸ್ಮೃತಿ, ಯಥಾ ವಿದ್ಯಸ್ತಥಾ ಸ್ಮೃತಿ. ಪೂರ್ವಂ, ಪ್ರಥಮತಃ, ಮೊಟ್ಟ ಮೊದಲಿಗೆ ಜೀವಂ ಕಲ್ಪಯತೆ, ಮೊಟ್ಟ ಮೊದಲಿಗೆ ಜೀವಂ ಕಲ್ಪಯತೆ. ಜೀವನು ಜೀವನ ಕಲ್ಪನೆ ಮೊದಲ. ಯಾರಿವ ಜೀವ? ಸುಖಿ ದುಃಖಿ ಪುರುಷಾರ್ಥ ಸಹಿತವಾಗಿ ಸದುಪಯೋಗ ದುರುಪಯೋಗ ವಿವೇಕ ಅವಿವೇಕ ಜ್ಞಾನ ಅಜ್ಞಾನ ತಿಳುವಳಿಕೆಯ ಕೊರತೆಗಳು ಸಂದೇಹ ಸಂಶಯಗಳು ಅಂತಃಕರಣದ ಚಿತ್ತ ಲೋಕಗಳು ರಾಗ ದ್ವೇಷ ಕಾಮ ಕ್ರೋಧ ಕಷಾಯಗಳು ಇವೆಲ್ಲವುಗಳಿಂದ ಸಹಿತವಾದ ಪೊಟೆನ್ಷಿಯಲ್ ಜೀವ. ಅಂದ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಈ ಜೀವನದಲ್ಲಿ ಇಷ್ಟೊಂದು ರಾಗದ್ವೇಷ ಇವೆಯಾ ಅಂತ. ಅಂಥ ಜೀವ ಮೊಟ್ಟ ಮೊದಲಿಗೆ ಈ ಜೀವನ ಕಲ್ಪನಾ ಆಯ್ತು. ಆಮೇಲೇನು? ತತಃ ಭಾವಾನ್ ಪೃಥಕ್ ವಿಧಾನ್ ಭಾವಾನ್. ಆನಂತರ ಪೃಥಕ್ ಪೃಥಕ್ ಪೃಥಕ್ ಬೇರೆ ಬೇರೆ ಬೇರೆ ವಿವಿಧ ವಿವಿಧ ವಿವಿಧವಾದ ಭಾವಗಳು ಆ ಜೀವ ಏನ್ ಮಾಡ್ತಾನೆ? ಭಾವಗಳನ್ನ ಕಲ್ಪಿಸಿಕೊಳ್ತಾನೆ. ಬಹಳ ಸುಂದರವಾದಂತಹ ಜೀವನ ಯಾತ್ರ, ಲೈಫ್ ಟೂರ್ ಅಲ್ಲ ಜೀವನ. ನನ್ನ ಶಬ್ದ ಲೈಫಿಗಲ್ಲ, ದ ಲೈಫ್ ಇಂಡಿವಿಜುವಲ್. ಆ ಜೀವನ ಯಾತ್ರ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ನಾನು ಜೀವ. ಹೇಗಿರ್ತದದು? ನಾನು ಅಲ್ಪ, ನಾ ಅತೃಪ್ತ, ನಾ ಪಾಪಿ, ನಾನು ಅದು, ನಾನು ಇದು, ಇದು ನಾನು ದುಃಖಿ. ಇವನ್ ಯಾರಿವ? ಜೀವ. ಪ್ರಥಮ ಕಲ್ಪನಾ ಜೀವನನ ಕಲ್ಪನಾ ಆದ್ಮೇಲೆ ಜಗತ್ ಸತ್ಯನ. ಜೀವ ಜಗತ್ ಎರಡು ಕಲ್ಪನಾ ಆದ್ರೆ ಈಶ್ವರ ಸತ್ಯನೋ ನೀ ಅಂದುಕೊಂಡಂತೆ ಬೇಕಾದ್ನ ಹಾಕ್ಬೇಕಲ್ಲ. ಇದೇನು ಸ್ವಾಮಿ ಎಲ್ಲ ದೇವರ ಸತ್ಯ ಅಂತ ಹೇಳ್ತಾ ಇದ್ರ ಅಂತಂತಾರೆ. ರಾಕೆಟ್ನ ಹಾಕ್ಬೇಕು. ನೀನು ಅಂದುಕೊಂಡಂತೆ ನೀನು ಅಂದುಕೊಂಡ ಈಶ್ವರ ಅದು ನಿನ್ನ ಈಶ್ವರ. ಐ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಬಟ್ ನೀನು ಅಂದ್ಕೋತೀಯ, ಅದನ್ನು ಜನರಲೈಸ್ ಮಾಡ್ತೀಯ. ಎಲ್ಲರೂ ಇದೇ ರೀತಿ ಅಲ್ಲಾಹನನ್ನೇ ಪೂಜಿಸ್ಬೇಕು, ಕೃಷ್ಣನನ್ನೇ ಪೂಜಿಸ್ಬೇಕು, ಕೃಷ್ಣನೊಬ್ಬನೇ ದೇವರು. ಇಲ್ಲಿ ಪ್ರಾಬ್ಲಮ್ ಇದೆ. ನೀನು ಅಂದುಕೊಂಡಂತೆ ಎಲ್ಲ ಕಲ್ಪನೆ. ಎಲ್ಲ ಕಲ್ಪನೆಗಳ ಮೂಲ ಕಲ್ಪನೆ ಯಾವುದು? ನಾನು ಜೀವಂ ಕಲ್ಪಯತೆ. ಆ ಜೀವನ ಜೊತೆ ನೆಕ್ಸ್ಟ್ ಸ್ಟೆಪ್ ಪೃಥಕ್ ಭಾವಾನ್ ಪೃಥಕ್ ವಿಧಾನ್ ಭಾವಾನ್ ತತಃ ಆನಂತರ. ತತಃ ಶಬ್ದ ಆನಂತರ. ತತಃ ಪೃಥಕ್ ಭಾವಾನ್ ಪೃಥಕ್ ವಿಧಾನ್ ಭಾವಾನ್ ಬೇರೆ ಬೇರೆ ಬೇರೆ ಬೇರೆ ಬೇರೆ ಭಾವಗಳು. ಅದರೊಳಗೆ ಜಾತಿ ಕುಲ ಗೋತ್ರ ಲಿಂಗ ಹೆಣ್ಣು ಗಂಡು ವಯಸ್ಸು ಬಾಲ್ಯ ಬ್ರಹ್ಮಚರ್ಯ ವನಪ್ರಸ್ಥ ಗೃಹಸ್ಥ ಎಲ್ಲ ಕಲ್ಪನಾ ರೀ. ಇವು ಯಾವ ಕಲ್ಪನೆಗಳಿಗೂ ಅವಕಾಶನೇ ಇಲ್ಲ. ನಾಯಿ ಅವರು ಅಗರ್ ಬೆಸ್ಟ್ ಬಾಳ ಯಾವುದು? ಯಾವ ಕಲ್ಪನೆಗಳಿದ್ ನೋಡ್ರಿ. ಯಾರೋ ತಾಯಿ ಆಗ್ತಾರೆ, ಯಾರೋ ತಂದೆ ಆಗ್ತಾರೆ, ಯಾರೋ ಅಣ್ಣ ಆಗ್ತಾರೆ, ಯಾರೋ ತಮ್ಮ ಆಗ್ತಾರೆ. ಬಹಳ ಅಟ್ಯಾಚ್ಮೆಂಟೇ ಇಲ್ಲ. ಮೋಸ್ಟ್ ಡಿಟ್ಯಾಚ್ಡ್ ಮಹಾಯೋಗಿ. ಹಂಗಾಗೋದಿಲ್ಲ. ಒಂದೇ ಒಂದೇ ಕೊರತೆ, ಪುರುಷಾರ್ಥದ ಸ್ವಾತಂತ್ರ್ಯತೆ. They live happily with or without it, because they are inbuilt like that. ಅವ್ರ ಒಳಗಡೆ ಏನಂತ ಅನ್ನೋದಕ್ಕೆ ಡಿಫಾಲ್ಟ್ ದೇ ಹ್ಯಾವ್ ಡಿಫಾಲ್ಟ್ ಹೀಗಾಗಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ನಾಯಿ ಬಾಳು ಜಯಲಕ್ಷ್ಮಿ ರಂಜನ್ ಅನ್ನೋದಿಲ್ಲ ಯಾಕಂದ್ರೆ ದೇ ಆರ್ ನಾಟ್ ಬಿಲ್ಟ್ ಒನ್ ದೇ ಆರ್ ಬಿಲ್ಟ್ ವಿತ್ ದಟ್ ಅನ್ಯಥಾ ಈ ಜೀವನಿಗೆ ಮುಕ್ತಿಯ ಕಲ್ಪನೆ ಯಾಕೆ ಅಂತಂದ್ರೆ ಇವನಲ್ಲಿ ಪುರುಷಾರ್ಥದ ಸ್ವಾತಂತ್ರ್ಯತೆ ಇದ್ದರಿಂದಾಗಿ ಇವನು ಎಲ್ಲ ಬಂಧನಗಳನ್ನು ಕಳಚಿಕೊಳ್ಬೇಕು ಅನ್ನುವಂತಹ ಪ್ರವೃತ್ತಿ ಹುಟ್ಟಿದಾಗಿನಿಂದ ಇರುತ್ತದೆ. ಇನ್ನು ಉಳಿದ ಪ್ರವೃತ್ತಿಗಳು ಒಂದೊಂದೇ ಆವಿರ್ಭಾವ ಆಗ್ತಾ ಹೋಗ್ತವೆ, ಕುಡ್ಕೊತ ಹೋಗ್ತವೆ, ಅಥವಾ ಹೊರಗಿನಿಂದ ಬರ್ತವೆ, ಪಿಕ್ಡಪ್ ಆಗ್ತವೆ, ಕಾಲಾಂತರದಲ್ಲಿ ವ್ಯಕ್ತವಾಗ್ತವೆ, 10 ವರ್ಷ 16 ವರ್ಷ 20 ವರ್ಷ ನಂತರ ವ್ಯಕ್ತ ಆಗ್ತವೆ. ಆದ್ರೆ ನಾನು ಬಿಡಿಸಿಕೊಳ್ಳಬೇಕು ಬಂಧನಗಳು ಅನ್ನೋದು ಹುಟ್ಟಿದ ಕ್ಷಣದಿಂದ. ಆ ಕೊಯ್ಯ ಕೊಯ್ಯ ಕೊಯ್ಯ ಅಂತ ಅಳ್ತದಲ್ಲ, ಯಾಕೆ ಅಳ್ತದದು? ಬೇಡ್ರಪ್ಪೋ ಬೇಡ, ಅದು ಮೊದಲು ಸೆನ್ಸ್ ಆಗ್ಬಿಡ್ತದೆ. ಅದಕ್ಕೆ ಏನ್ ಸೆನ್ಸ್ ಆಗ್ಬಿಡ್ತದೆ? ನಾನು ವಲ್ಲದ ಈ ಸಂಸಾರಕ್ಕೆ ಬಂದೆನಲ್ಲವೋ ಪರಮಾತ್ಮ, ವಲ್ಲನೋ ವಲ್ಲನೋ ಈ ಸಂಸಾರದ ನೋವು, ವಲ್ಲನೋ ವಲ್ಲನೋ ಮಾಡಿ ಬಿಡುಗಡೆ ಮಾಡೋದ, ವಯ್ಯ ವಯ್ಯ ವಯ್ಯ ಅಂತ ಅಳ್ತದೆ. ಅಲ್ಲಿಂದ ಸ್ಟಾರ್ಟ್. ಏನ್ ಸ್ಟಾರ್ಟು? ಬಂಧನದಿಂದ ಬಿಡುಗಡೆಯನ್ನ ಮಾಡಿಕೊಳ್ಳಬೇಕು ಅನ್ನೋ ಪ್ರವೃತ್ತಿ ಅಲ್ಲಿಂದನೇ ಸ್ಟಾರ್ಟ್. ಆ ಭಜನೆಗೋದೆ, ಈ ಸತ್ಸಂಗ್ ಮಾಡಿದೆ, ಈ ಪೂಜೆ ಮಾಡಿದೆ, ಈ ಆರಾಧನೆ ಮಾಡಿದೆ, ನಾನು ಈ ಉಪನ್ಯಾಸ ಕೇಳಿದೆ, ಈ ಮಠ ಸೇರ್ಕೊಂಡೆ, ಆ ಆಶ್ರಮ ಸೇರ್ಕೊಂಡೆ, ಆ ಗುರುಗಳು ಬೆನ್ನತ್ತಿದೆ, ಈ ಗುರುಗಳು ಬೆನ್ನತ್ತಿದೆ, ಇವೇ ಸ್ವಲ್ಪ ವಿವೇಕದ ಬೆನ್ನತ್ತೀವಿ, ಕೆಲವು ಸಲ ವಿವೇಕ ಕಳ್ಕೊಂಡು ಬೆನ್ನತ್ತೀವಿ ಅಂತೂ ನಾ ಎಣಿಸೇನಿ. ಒಂದೊಂದೇ ರೆಕಾರ್ಡ್ ಇಟ್ಟೇನಿ, 41 ಗುರುಗಳ ಬೆನ್ನತ್ತಿದ್ದೆ. ಒಂದಾದ್ಮೇಲೆ ಒಂದಾದ್ಮೇಲೆ ಯೂಸ್ಲೆಸ್. ಒಬ್ಬರೇ ಗುರು ಯೂಸ್ಫುಲ್ ಅವ್ರ. ಹಂಗೆ ಈ ಜೀವನ ಜರ್ನಿ ಏನದ, ಮೋಸ್ಟ್ ಡಿಸಪಾಯಿಂಟಿಂಗ್ ಜರ್ನಿ. ಐ ಟೆಲ್ ಯು, ಎವ್ರಿ ಫೆಲೋ ಸುಮ್ಮನೆ ನಗುತ್ತಾನಷ್ಟೇ, ಒಳಗೆ ವೆರಿ ವೆರಿ ಡಿಸಪಾಯಿಂಟೆಡ್. ಲೈಫ್ ಲೈಫ್ ಇಂಡಿವಿಜುವಲ್ ಏನು ಒಳಗದಲ್ಲ, ಸಫರಿಂಗ್. ಕೆಲವೇ ಕೆಲವು ಕಾರಣಗಳನ್ನು, ಕೆಲವು ಎಕ್ಸ್ಕ್ಯೂಸ್ಗಳನ್ನು, ಕೆಲವು ನೆಪಗಳನ್ನು ಹಾಕ್ಕೊಂಡು ನಗೋ ಪ್ರಯತ್ನ ಮಾಡ್ತಾನೆ ಸ್ಟೂಪಿಡ್ ಫೆಲೋ. ಇವನಂತಹ ಮಹಾ ದುಃಖಿ ಇನ್ನೊಬ್ಬನು ಯಾವನೂ ಇಲ್ಲ, ಹೆಲ್ಪ್ಲೆಸ್ಲಿ ದುಃಖಿ. ಮತ್ತೆ ಅದಕ್ಕೆ ಮಜ್ಜ, ಹೆಲ್ಪ್ಲೆಸ್ಲಿ ದುಃಖಿ, ಅಸಹಾಯಕ ದುಃಖಿ. ಯಾರಿಗೆ ಮಗು ಹೇಳ್ತದೆ ಚಾಕ್ಲೇಟ್ ಸಿಕ್ಕಿಲ್ಲ ಅಂದ್ರೆ ಆ ದುಃಖ ಕಡಿಮೆ ಮಾಡ್ಬೋದೋ ಇಲ್ಲೋ? ಚಾಕ್ಲೇಟ್ ಕಡಿಮೆ ಆಗ್ತದೆ. ಇವು ಏನ್ ಮಾಡಿದ್ರೆ ಕಡಿಮೆ ಆಗುದಿಲ್ಲ ಇದು? ಒಯ್ಯ ಒಯ್ಯ ಒಯ್ಯ ಒಯ್ಯ ಒಯ್ಯ. ಇವನೇನಾರೆ ಈ ಮೊದಲು ಜೀವ ಅನ್ನೋ ಕಲ್ಪನಾ, ಜೊತೆಗೆ ಇವೆಲ್ಲ ಆವಿರ್ಭಾವ ಇದ್ದದ್ದು ಸೇರ್ಕೊಂಡದ್ದು. ಕೆಲವು ವ್ಯಕ್ತಿತ್ವದಲ್ಲಿ ಸಹಜವಾಗಿ ಇದ್ದದ್ದು ಎಲ್ಲಿಂದ ಬಂತ ಹೇಳಿದ್ರೆ ಸಹಜವಾಗಿ ಇದ್ದದ್ದು ಪ್ರಾರ್ಥ ವಶವಾಗಿ ವಾಸನಾ ರೂಪದಲ್ಲಿ ಬರ್ತದೆ. ಸೇರ್ಕೊಂಡದ್ದಂದ್ರೆ ಯಾವುದು? ಪರಿಸರ, ಎನ್ವಿರಾನ್ಮೆಂಟು, ಸಂಸ್ಕಾರ, ಭಾಷಾ, ದೇಶ, ವೇಷ, ಇವು ದೇ ಆ್ಯಡ್, ಅವು ಏನು ಆಭೂಷಣಗಳನ್ನು ಸೇರಿಸ್ತವೆ. ಏನು ಆಭೂಷಣಗಳು? ಇವೆಲ್ಲ ವಾಸನೆ. ಇವನು ಸೆಕೆಂಡ್ ಸ್ಟೇಜ್. ಇವು ಎರಡು ರೀತಿಯಲ್ಲಿ ನಮ್ಮ ಹತ್ರ ವ್ಯಕ್ತವಾಗ್ತವೆ, ಬಾಹ್ಯ ಆಧ್ಯಾತ್ಮಿಕ ಆಶ್ರಯವ, ಹೊರಗು ಮತ್ತು ಒಳಗು. ಕೆಲವು ಹೊರಗು ವ್ಯಕ್ತ ಆಗ್ತಾವು, ಕೆಲವು ಒಳಗಡೆ ವ್ಯಕ್ತ ಆಗ್ತವೆ. ನನಗೆ ಕಿತ್ತಳೆ ಹಣ್ಣು ಬೇಕು ವಾಸನ, ಒಳಗೆ ವ್ಯಕ್ತ ಏನು ಉಪಯೋಗ? ಅದು ಹೊರಗೆ ಮ್ಯಾನಿಫೆಸ್ಟ್ ಆಗ್ತದೆ. ಹೆಂಗೆ ಹಣ್ಣಿನ ಅಂಗಡಿಗೆ ಹೋಗ್ತೀವಿ, ಮೊದಲು ಶಾಪಿಗೆ ಹೋಗ್ತೀವಿ, ಆಮೇಲೆ ಹಣ್ಣಿನ ಅಂಗಡಿಗೆ ಹೋಗ್ತೀವಿ. ಹಣ್ಣು ಅಂಗಡಿ ಹೋದ್ರೆ ಇಷ್ಟು ಹಣ್ಣು ಇರ್ತವೆ, ಆವಾಗ ಅದ್ರೊಳಗೆ ಒಂದು ಹಣ್ಣನ್ನು ಆರಿಸ್ಕೊಳ್ತೀವಿ, ಅದು ಕಿತ್ತಲೆ ಹಣ್ಣು ಆರಿಸ್ಕೊಳ್ತೀವಿ, ಆಮೇಲೆ ತೊಗೊಂಡೆ ಬರೋದಿಲ್ಲ, ಬಿಟ್ಟು ಬಂದಿರ್ತೀವಿ. ಏಕೆಂದ್ರೆ ಅದು ಹೈಬ್ರಿಡ್ ಇದೆ. ಹೀಗಾಗಿ ಮತ್ತೆ ಹುಡುಕ್ತೀವಿ, ಹೀಗೆ ದೇಶಿ ಕಿತ್ತಳೆಯಲ್ಲಿ ಬರ್ತೀವಿ, ಅಲ್ಲಿ ಹೋಗ್ತೀವಿ. ಆಮೇಲೆ ದೇಶಿ ಕಿತ್ತಳೆ ಇಷ್ಟಿಷ್ಟೇ ಇರ್ತವೆ, ದೇಶಿ ಇಷ್ಟಿಷ್ಟೇ ಇರ್ತವೆ, ಅರಿಸಿ ಅಂತ ಅದಂತೂ. ಈಗ ಬಾಹ್ಯ ಅಂತಶ್ಚಿತ್ತ ಅದು ಹೆಂಗಿರ್ತದೆ, ಒಳಗೆ ಆಗಿರಬಾರ್ದು ಅದು ಅಂತಶ್ಚಿತ್ತ. ಹೊರಗೋಗಿ ಪಡ್ಕೋಬೇಕು, ಹೊರಗೋಗಿ ತೋರಿಸ್ಬೇಕು, ಹೊರಗೋಗಿ ಹೇಳ್ಕೋಬೇಕು ಅನ್ನುವ ಸೆನ್ಸಿಟಿವಿಟಿ ಇರುವುದು. ಒಳಗೆ ಒಳಗೆ ಅನುಭವಿಸ್ತೇವೆ ಅಂತಶ್ಚಿತ್ತ. ಒಂದೇನೋ ಡಿಸಪಾಯಿಂಟ್ಮೆಂಟ್ ಆಗಿದೆ ಒಳಗೆ, ತಕ್ಷಣ ಹೊರಗೆ ಹೋಗಿ ಯಾರ ಮುಂದೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಆ ಒಳಗೆ ಏನೇನು ನೋವಾಗಿರ್ತದೆ ಅದು ಎಲ್ಲ ತನಕ ಫುಲ್ಲಿ ಮೆಚ್ಯೂರ್ ನೋವು ಆಗುದಿಲ್ಲ, ಅಲ್ಲಿವರೆಗೂ ಹೊರಗೆ ಹೊರಗೆ ಬರಂಗೆ ಇಲ್ಲ, ಹೊರಗೆ ಬರದೇ ಇರೋದು, ಅದು ಒಳಗೇ ಇರ್ತದೆ, ಅದು ಅಂತಶ್ಚಿತ್ತ. ಸೊ ಅದಕ್ಕೆ ಬಾಹ್ಯಾನ ಆಧ್ಯಾತ್ಮಿಕ ಆಶ್ರಯವು ಯಥಾ ಆಯ್ತು. ಈಗ ಅವರವರಿಗೆ ಆ ಕ್ಷಣದಲ್ಲಿ ಅವರವರಿಗೆ ಬೇರೆ ಬೇರೆ ಭಾವಗಳೇ ಇರ್ತಾವಲ್ಲ, ಒಂದೇ ಥರ ಯಾಕೆ ಭಾವ ಇರಬಾರ್ದು? ಯಥಾ ವಿದ್ಯಾ ತಥಾ, ಅವರವರ ವಿವೇಕ, ಅವರವರ ಪೂರ್ವ ಅನುಭವ, ಅವರವರ ಪೂರ್ವ ವಾಸನ, ಅವರವರ ನಿರ್ಣಯಿಸುವ ಶಕ್ತಿ, ಅವರವರ ತಿಳುವಳಿಕೆಗಳು, ಅವರವರ ಜ್ಞಾನ ಅನ್ನೋದು ಎಷ್ಟು ಅದನ್ನೋ ಅದಕ್ಕೆ ತಕ್ಕಂತೆ ಭಾವಗಳು ಆವಿರ್ಭಾವ ಆಗ್ತವೆ. ಹೇಗೇಗೆ ಭಾವಗಳು ಆವಿರ್ಭಾವ ಆಗ್ತವೆ, ಹಾಗಾಗಿ ಈ ಜೀವ ತನ್ನದೇ ಆದ ಕಲ್ಪನಾ ಲೋಕದಲ್ಲಿ ಸತ್ಯ ಅಂತ ಜೀವನ ಮಾಡಿ ಸುಮ್ಮನೆ. ಎಲ್ಲಿಗೆ ಹೋದ್ರು ನೋಡ್ರಿ ಮೂಲ, ಆ ಮೂಲದಿಂದ ಜರ್ನಿ ಹೆಂಗ್ ಬಂತು ನೋಡ್ರಿ. ಅವನಿಗೆ ಆ ವಿದ್ಯೆ ಎಲ್ಲಿಂದ ಬಂತು ಅವನಿಗೆ ಅಂದ್ರೆ ಅದು ತಿಳುವಳಿಕೆ. ವಿದ್ಯೆ ಅಂದ್ರೆ ಇಲ್ಲೇನು ಪಿ ಎಚ್ ಡಿ ಅಂತ ವಿದ್ಯೆ ಅಲ್ಲ, ಡಿಗ್ರಿ ಪಿ ಎಚ್ ಡಿ ಆ ವಿದ್ಯೆ ಅಲ್ಲ, ತಿಳುವಳಿಕೆ. ಆ ತಿಳುವಳಿಕೆ ಅವನಿಗೆ ಎಲ್ಲಿಂದ ಬಂತು? ಮೂಲ ಹುಡುಕಿರಿ, ಆ ತಿಳುವಳಿಕೆ ಅವನಿಗೆ ಎಲ್ಲಿಂದ ಬಂತು? ಪೂರ್ವ ಅನುಭವ, ಪೂರ್ವ ಅನುಭವಗಳು. ಸೃಷ್ಟಿಯ ಪೂರ್ವದಲ್ಲಿ ಅವ ಇದ್ದಿದ್ದೇ ಇಲ್ಲಲ್ಲ, ಸೃಷ್ಟಿಯ ಪೂರ್ವದಲ್ಲಿ ಇದ್ದಿದ್ದಿಲ್ಲ ಅಂತ ಈ ಸೃಷ್ಟಿಯಲ್ಲಿ ತಗೊಂಡು ನಾವು ತಲುಗುತ್ತೀವಿ. ಈ ಸೃಷ್ಟಿ ಸಹಸ್ರಾರು ಕೋಟಿ ಲಕ್ಷ ಲಕ್ಷ ಕೋಟಿ ವರ್ಷಗಳ ಪೂರ್ವದಲ್ಲಿ ಏನು ಸೃಷ್ಟಿ ಪ್ರಾರಂಭ ಆಯಿತು, ಆ ಸೃಷ್ಟಿಯ ಒಂದು ಭಾಗವಾಗಿ ಇದ್ದುಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಎಲ್ಲಿವರೆಗೂ ನೀವು ಪೃಥ್ವಿಯ ಒಂದು ಭಾಗವಾಗಿ ಜೀವನ ಮಾಡುವುದಿಲ್ಲ, ಅಲ್ಲಿವರೆಗೂ ನಿಮಗೆ ಪೃಥ್ವಿ ತಿರುಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಪೃಥ್ವಿ ತಿರುಗ್ತಾ ಇದೆ ಅನ್ನೋದು ಯಾವಾಗ ಗೊತ್ತಾಗ್ತದೆ? ಪೃಥ್ವಿಯ ಪಾರ್ಟ್ ಆಗಿ ಜೀವನ ಮಾಡಬಾರ್ದು ಪೃಥ್ವಿಯಿಂದ. ಇಲ್ಲ ಸ್ವಾಮೀಜಿ, ಪೃಥ್ವಿ ತಿರುಗ್ತದೆ. ಅನುಮಾನದಿಂದ ತೆಗೆದುಕೊಂಡ ಜ್ಞಾನ ಇದು. ಪೃಥ್ವಿ ತಿರುಗೋದನ್ನ ಸಾಕ್ಷಾತ್ ಒಬ್ಬರು ನೋಡೇವಿನ್ ನಾವು. ಹಗಲು ರಾತ್ರಿಗಳ ಅನುಮಾನದಿಂದಾಗಿ ನಾವು ನಿರ್ಣಯಕ್ಕೆ ಬಂದಿದ್ದೀವಿ. ಏನದು? ಅದಕ್ಕೆ ಇನ್ಫ್ಲುಯೆನ್ಷಿಯಲ್ ನಾಲೆಜ್ ಅಂತ ಹೇಳ್ತಾರೆ, ಪ್ರಮಾಣ. ಅದೇಂತ ಪ್ರಮಾಣ? ಅನುಮಾನದಿಂದ ಅಂದ್ರೇನೋ ಸೃಷ್ಟಿಯ ಒಂದು ಭಾಗವೇ ಆಗಿ ನಾವು ಇರುವವರೆಗೂ ಈ ಸೃಷ್ಟಿಗಿಂತ ಮುಂಚೆ ಇನ್ನೊಂದು ಸೃಷ್ಟಿ ಇತ್ತು ಅನ್ನೋಂಥ ಐಡಿಯಾನೇ ಬರೋದಿಲ್ಲ ನಮಗೆ. ಯಾಕೆ? ಈ ಸೃಷ್ಟಿ ಸತ್ಯ. ಆದರೆ ಈ ಸೃಷ್ಟಿಯು ಸೃಷ್ಟಿತ ಆಗುವ ಪೂರ್ವದಲ್ಲಿ ಬೇರೆ ಸೃಷ್ಟಿ ಇತ್ತು. ಆ ಸೃಷ್ಟಿಯೊಳಗು ಇವೇ ಜೀವರಾಶಿಗಳು. ಯಾವ ಸ್ಥಿತಿಯಲ್ಲಿ? ಪ್ರಳಯ ಸ್ಥಿತಿಯಲ್ಲಿ. ಮತ್ತೆ ಯಾವಾಗ ಸೃಷ್ಟಿ ಪ್ರಾರಂಭ ಆಯಿತು? ಅದಕ್ಕೆ ಮತ್ತೆ ಈ ಸೃಷ್ಟಿಯನ್ನು ಯಾರು ಪ್ರಾರಂಭ ಮಾಡಿದರೋ ಅವರೇ ಆ ಸೃಷ್ಟಿಯನ್ನು ಪ್ರಾರಂಭ ಮಾಡಿದರು ಅಂತ ಅರ್ಥ ಅಲ್ಲ. ಆ ಸೃಷ್ಟಿಯನ್ನ ಪ್ರಾರಂಭ ಮಾಡಿದ್ದವರು ಹೆಂಗಿದ್ರೋ, ಏನಿದ್ರೋ, ಎಲ್ಲಿದ್ರೋ, ಏನ್ ಮಾಡಿದ್ರೋ, ಅವ್ರ ಡಿಸೈನ್ ಹೆಂಗಿತ್ತು ಅದು ಯಾರಿಗೆ ಗೊತ್ತು? ಅವರಿಗೆ ಗೊತ್ತು. ಅವರಿಗೆ ಗೊತ್ತದು. ನಾವು ಏನೇ ಮಾತಾಡಿರೋದು ನಮ್ಮ ಕಲ್ಪನೆ. ವಾಸ್ತವಿಕತೆ ಏನು? ಈ ಸೃಷ್ಟಿಯ ಪೂರ್ವದಲ್ಲಿ ಜೀವ ಕಲ್ಪನಾ, ಇದು ವಾಸ್ತವ. ನಂತರ ಈ ಜೀವನ ಜರ್ನಿ, ಆ ಜರ್ನಿ ಎಲ್ಲ ಎಲ್ಲ ತನಕ ಹೋಯ್ತು? ಯಥಾ ವಿದ್ಯಾ ತಥಾ ಸ್ಮೃತಿ. ಎಂತಹ ಜ್ಞಾನವನ್ನು ಹೊಂದಿರ್ತಾನೋ ಅಂತಹ ಸ್ಮೃತಿಗೆ ತಂದುಕೊಳ್ತಾನೆ ಭಾವಗಳನ್ನ. ಅಂದ್ರೆ ಅವನವನು ತಂದುಕೊಳ್ಳುವ ಭಾವಗಳು ಅವನವನ ತಿಳುವಳಿಕೆಯನ್ನ ಆಧರಿಸಿರ್ತವೆ. ಮುನ್ನ ಶಬ್ದನ ಆಡ್ ಮಾಡ್ತೇನೆ, ಅವರವರ ತಿಳುವಳಿಕೆಯು ಅವರವರ ಪ್ರಬುದ್ಧತೆಯ ಮೇಲೆ ಇರ್ತದೆ. ಭಾಷೆ ಹೇಳ್ತಾ ಜೀವಂ ಹೇತು ಫಲಾತ್ಮಕಂ ಅಹಂ ಕರೋಮಿ ಮಮ ಸುಖ ದುಃಖೇ ಇತ್ತೇವಂ ಲಕ್ಷಣಂ. ಎಷ್ಟು ಚಂದ ನೋಡ್ರಿ, ಈ ಲಕ್ಷಣಗಳಿಂದ ಕೂಡಿದೆ. ಏನದು ಈ ಲಕ್ಷಣ? ಜೀವ. ಜೀವ ಎನ್ನುವ ಕಲ್ಪನಾ, ಜೀವ ಎನ್ನುವುದು ಪ್ರಥಮವಾಗಿ ಕಲ್ಪಿತವಾದದ್ದು. ಜೀವ ಇವನು ಹೇತು ಫಲಾತ್ಮಕ, ಕಾರ್ಯ ಕಾರಣಗಳ ಫಲ. ಜೀವ ಯಾರಿವನು ಅಂತಂದ್ರೆ ಕಾರ್ಯ ಕಾರಣಗಳ ರಿಸಲ್ಟ್ ಏನೋ ಅವನಿಗೆ ಜೀವ ಅಂತ ಹೇಳಕ್ಕೆ. ಕಾರಣ ಅಂದ್ರೆ ಕಾರಣ ಗೊತ್ತು ನಿಮಗೆ, ಕಾರ್ಯ ಅಂದ್ರೆ ಫಲ. ಹೇತು ಫಲ ಅಂತಂದ್ರೇನು? ಕಾರಣ ಕಾರ್ಯ ಈ ಟುಗೆದರ್ ಜೊತೆಗೂಡಿಕೊಂಡು ಏನ್ ರಿಸಲ್ಟ್ ಆಗ್ತು ಅಂತಾರೆ, ಆ ರಿಸಲ್ಟ್ಗೆ ಏನಂತ ಕರೀತಾರೆ? ಜೀವ. ಅವನ ಸ್ವರೂಪ ಹೇಗಿರ್ತದೆ? ಹೇತು ಫಲಾತ್ಮಕಂ ಜೀವ. ಅವನ ಸ್ವರೂಪ ಹೇಗಿರ್ತದೆ? ಅಹಂ ಕರೋಮಿ. ಕ್ವಾಲಿಫಿಕೇಶನ್ ಯಾರು? ಅಹಂ ಕರೋಮಿ ಮಮ ಸುಖ ದುಃಖೇ. ನಿನಗೇನು ಗೊತ್ತು ನನಗೆ ಎಷ್ಟು ದುಃಖ ಆಗ್ಯದೆ, ನಿನಗೇನು ಗೊತ್ತು ನನಗೆ ಎಷ್ಟು ಸುಖ ಆಗ್ಯದೆ, ನಿಂದೇನು ಹೋಗ್ತದೆ ಅಂತ ತನ್ನಲ್ಲಿ ತಾನು ಈ ಭಾವಗಳನ್ನು ಆರೋಪಿಸಿಕೊಂಡಿದ್ದಾನಲ್ಲವೋ, ಈ ಫಲಗಳನ್ನು ತನಗೆ ಜೋಡಿಸಿಕೊಂಡಿದ್ದಾನಲ್ಲವೋ, ಈ ಕಾರಣಗಳನ್ನು ತಾನು ಜೋಡಿಸಿಕೊಂಡಿದ್ದಾನಲ್ಲವೋ, ಈ ಕಾರಣ ಮತ್ತು ಈ ಕಾರ್ಯಗಳ ಅಲ್ಟಿಮೇಟ್ ರಿಸಲ್ಟ್ ಏನಿದೆಯೋ ಆ ರಿಸಲ್ಟೇ ಜೀವ. ಅದು ಹೇಗಿರ್ತದೆ ಅಂತಂದ್ರೆ ಮಮ ಸುಖ ದುಃಖಿ ಇತ್ತೀವಂ ಲಕ್ಷಣಂ. ಹೌದಾ? ಅನೇವಂ ಲಕ್ಷಣೇ ಇವ ಶುದ್ಧಿ ಆತ್ಮನಿ ಆತ್ಮನಿ ರಜ್ವಾಂ ಇವ ಸರ್ಪಂ ಕಲ್ಪಯತೆ ಪೂರ್ವಂ ಸರ್ಪಂ ಕಲ್ಪಯತೆ ಪೂರ್ವಂ. ಇವೇ ಈ ಲಕ್ಷಣಗಳ ಮೂಲಕವಾಗಿ ನೋಡಿ ಚಂದ, ಇವೇ ಈ ಲಕ್ಷಣಗಳ ಮೂಲಕವಾಗಿ ಈ ಶುದ್ಧವಾದ ಆತ್ಮನಲ್ಲಿ ಏವಂ ಶುದ್ಧೇ ಆತ್ಮನಿ. ತಾನು ಯಾರವನು ನೆನಪಿಸ್ಕೊಳ್ರಿ, ತಾನು ಯಾರವನು ಶುದ್ಧ ನಾನು ಅನ್ಕೋ ನನ್ನ ಸಮಾಧಾನಕ್ಕೆ. ಈಗ ಒಂದು ಸೆಕೆಂಡ್, ಶುದ್ಧ ನಾನು, ಸ್ವಚ್ಛ ನಾನು, ನಿತ್ಯ ಶುದ್ಧ ಬುದ್ಧ ಮುಕ್ತ ನಾನು ಅನ್ಕೊಂಬಿಟ್ಟೆ. ಏನ್ ಅನ್ಕೊಂಬಿಟ್ಟೆ ಜೀವ ಪಾಪಿ ಅಸಹಾಯಕ ಹೆಲ್ಪ್ಲೆಸ್ ಅಯ್ಯಯ್ಯೋ ನಾ ಹೆಂಗ್ ಬದುಕ್ರಿ, ನಂಗೆ ಯಾರು ಆಕಾಶದಾಗ ಪ್ಯಾರಾಚೂಟ್ ತಗೊಂಡು ಜಿಗಿದವರು ಅಕಸ್ಮಾತ್ ಪ್ಯಾರಾಚೂಟ್ ಓಪನ್ ಆಗಲಿಲ್ಲ ಅಂದ್ರೆ ಅವ್ರ ಮನಸ್ ಧಮಾರದ ನಂತರ ಆ ಕ್ಷಣ ಅದು ಯಾವ ಕ್ಷಣ ಪ್ಯಾರಾಚೂಟ್ ಓಪನ್ ಆಗ್ಬೇಕಿಲ್ಲ ಆಗ್ಲಿಲ್ಲ ಅಂದ್ರೆ ನನ್ಗೆ ಯಾರು ಯಾರು ನಾನು ಯಾರು ಏನ ಏನ ಹಬ್ಬ ಅವ ಜೀವ ನೋಡುವ ಜೀವ ಅವ ಹಂಗ ಕಲ್ಪಿಸ್ಕೊತಾನೆ. ಮುಗಿತ್ ನಂದು ಜೀವ, ಆದ್ರೆ ಅವ ಯಾರವ ನಿತ್ಯ ಶುದ್ಧ ಪುತ್ರ ಮುಕ್ತ ಆತ್ಮ. ಅದಕ್ಕೆ ಹೇಳ್ತಾರೆ ಶುದ್ಧೇ ಆತ್ಮನಿ. ಉದಾಹರಣೆ ಕೊಡ್ತಾರೆ, ರಜ್ವಾಂ ಇವ ಸರ್ಪಂ ಕಲ್ಪಯತೆ ಯಥಾ. ಶುದ್ಧವಾದ ಹಗ್ಗ, ಸ್ಪಷ್ಟವಾದ ಹಗ್ಗ, ಸ್ವಚ್ಛವಾದ ಹಗ್ಗ. ಈ ಹಗ್ಗದಲ್ಲಿ ಮಿರಿಮಿರಿ ಮಿಂಚುವ ಹಾವು, ಎಡೆಯೆತ್ತಿದ ಹಾವು, ಪೂರ್ವಂ ಕಲ್ಪಯತೆ ಆಗು. ಏನಾಗೋಯ್ತು ಹಾವು, ಹಾಗೋತು ಹಾವು ಹುಟ್ಟುಬಿಡ್ತು. ಯಾರು ಹುಟ್ಟಿದ್ರು ಈಗ ಇಲ್ಲಿ, ಅದು ಉದಾಹರಣೆಯಲ್ಲಿ ಹಾವು ಹುಟ್ಟಿತು. ಇಲ್ಲಿ ಯಾರು ಹುಟ್ಟಿದ್ರು ಜೀವ ಹುಟ್ಟಿಬಿಡ. ಆಮೇಲೆ ಏನಾಯ್ತು, ತಾನೇ ಕಾರಣವಾದ ತಾನೇ ಕಾರ್ಯ. ತತಃ ತಾದರ್ಥೇನ ಕ್ರಿಯಾಕಾರಕ ಫಲಭೇದೇನ ಪ್ರಾಣಾಧಿ ನಾನಾ ವಿಧಾನ್ ಭವಾನ್ ನಾನಾ ವಿಧಾನ್ ಭಾವಾನ್ ಬಾಹ್ಯಾನ್ ಆಧ್ಯಾತ್ಮಿಕಾಶ್ಚೈವ ಕಲ್ಪಯತೆ. ಈ ಮಧ್ಯೆ ಏನಾಯ್ತು, ಈಗ ಜೀವ ಹುಟ್ಕೊಂಡ ಅಲ್ಲಿ ಹೆಂಗ ಹಾ ಹುಟ್ಕೊಂಡ್ತು ಹಂಗಲ್ಲಿ ಜೀವ ಹುಟ್ಕೊಂಡ. ಈ ಜೀವ ಏನ್ ಮಾಡ್ತಾನೆ ನೆಕ್ಸ್ಟ್, ತನ್ನ ಮೇಲೆ ಇವೆಷ್ಟನ್ನು ಆರೋಪ ಮಾಡ್ಕೊತಾನೆ. ಏನ್ ಆರೋಪ, ನಾನು ಕಾರಣ, ನಾನು ಇಂಥ ಕಾರ್ಯ, ನಾನು ಇಂಥ ಫಲ, ನಾ ಮಾಡೋನು, ನಾ ಹೋಗೋನು, ನಾನ್ ಕರ್ತ, ಆದ್ರೆ ನನಗೆ ಇಷ್ಟು ಭೋಗಗಳಿವೆ, ನಾನು ಕರ್ತೃ ಆಗಿದ್ದರಿಂದ ಇವೆಲ್ಲ ಭೋಗಗಳು ನನಗಿವೆ, ಅದನ್ನ ನಾನು ಭೋಗ್ತೃ ಕರ್ತೃ ಕ್ರಿಯಾಕಾರಕ ಫಲಭೇದೇನ ಪ್ರಾಣಾಧೀನ್ ಎಲ್ಲ ತನಕ ಪ್ರಾಣಿಸೋನು ನಾನು. ಪಚನ ಮಾಡೋನು ಪಚನ ಆಗ್ತದ ಅಂತ ಯಾರಿಗೂ ಗೊತ್ತಿಲ್ಲ. ಏನಂದ್ಕೊಂಡಾರೆ ನಾನೇ ಮಾಡ್ಲಿಲ್ಲ ಅಂದ್ರೆ ಪಚನ ಹೆಂಗಾಗ್ತದ, ಮಾಡ್ಕೊಳ ಮಂಗನ್ ಮಗನ ಮಾಡ. ನಾನೇ ಉಸಿರಾಗ್ತದೆ ಅಂದ್ರೆ ಉಸಿರಾಟ ಹೆಂಗ್ ರೀತಿ ಆಗ್ತದೆ. ಭಗವಂತ ಜೀವನ ಯಾಕೆ ಕುಡಿಸ್ಯಾನ ಅಂತಂದ್ರೆ, ಇಷ್ಟಿಷ್ಟು ನಿಂಗೆ ಪ್ರಾಣ ಕೊಟ್ಟೇನೆ, ಅದನ್ನ ಉಸಿರಾಡ್ಸ್ಕೊಂಡು ಹುಟ್ಟಾನ, ನಾ ಹುಟ್ಟೇನಿ ಮತ್ತೆ ನಾ ಉಸಿರಾಡಿಸ್ತೀನಿ. ಪ್ರಾಣಾಧೀನ್ ಪೃಥಕ್ ವಿಧಾನ್ ಪ್ರಾಣ ಪಾನ ವ್ಯಾನ ಉದಾನ ಸಮಾಧಾನ ಆದಿ ಪದಾರ್ಥ ಹಾಕೊಡ್ರಿ ಅವನ್ನ, ಅವೆಲ್ಲ ಹಾಕ್ಬೇಕು. ನಾನಾ ವಿಧಾನ್ ಭಾವ, ಈ ನಾನಾ ವಿಧವಾದ ಭಾವಗಳಂದ್ರೆ ಅದು ಬೇಕು ಬೇಡ, ಇಷ್ಟ ಅನಿಷ್ಟ, ಧರ್ಮ ಅಧರ್ಮ, ಪಾಪ ಪುಣ್ಯ, ಇವೆಲ್ಲ ಭಾವಗಳು ಹುಟ್ಟುಕೊಂಡು ಯಾರಲ್ಲಿ, ಈ ಕಲ್ಪಿತವಾದ ಜೀವನದಲ್ಲಿ ಈ ಭಾವಗಳೆಲ್ಲ ಹುಟ್ಕೊಂಡು ಐ ಆಮ್ ಇನ್ಸೆಕ್ಯೂರ್, ನನಗೆ ಭದ್ರತೆ ಇಲ್ಲ, ಫೈನಾನ್ಷಿಯಲ್ ಭದ್ರತೆ ಇಲ್ಲ, ಸೋಷಿಯಲ್ ಭದ್ರತೆ ಇಲ್ಲ, ಯಾವ ಭದ್ರತೆ ಇಲ್ಲ. ಅವರು ಸ್ಟ್ರಾಂಗ್ ಇರ್ತಾರೆ, ಯಾವ ಭದ್ರತೆ ಯಾವುದು ಯಾರಿಗಿಲ್ಲ, ಭಾರಿ ಸ್ಟ್ರಾಂಗ್ ಇರ್ತಾರೆ. ಈ ಅಲೆಮಾರಿ ನಗ್ಬೇಡ್ರಿ, ನಿಮ್ಗೇನ್ ಗೊತ್ತದೆ ಪ್ರಪಂಚ ಎಷ್ಟು ನೋಡಿದ್ರು ನೀವು. ಈ ಅಲೆಮಾರಿಗಳು ಅಂತ ಇದ್ದಾರಲ್ಲ, ಈ ಅಲೆಮಾರಿಗೆ ಇಂದಿನವರೆಗೂ ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ಮುಂಚಿನ ನಿಮ್ಮ ಶಬ್ದ ಬಳಗೆ ರೇಷನ್ ಕಾರ್ಡ್ ಇಲ್ಲ, ಅದಕ್ಕಿಂತ ಮುಂಚಿನ ಹುಟ್ಟಿರೋ ವೋಟರ್ಸ್ ಲಿಸ್ಟ್ನಲ್ಲಿ ಅವ್ರ ಹೆಸರಿಲ್ಲ. ಅದಕ್ಕಿಂತ ಮುಂಚೆ ನಿಮಗೆ ಸ್ಪಷ್ಟ ಹೇಳಬೇಕಂದ್ರೆ, ಈ ದೇಶದ ನಾಗರಿಕರೇ ಅಲ್ಲ, ಅವು ಜೀವಂತ ಶವಗಳು ಇವತ್ತಿಗೂ. 47,000 ಜನ ಇದ್ದಾರೆ ಕರ್ನಾಟಕ. ನಾನು ಆ ಕಮಿಟಿ ಒಳಗಿದ್ದೇನೆ, 20 ಕಮಿಟಿ ಅದು. ಕೆಲವು ಅಲೆಮಾರಿ ಮಕ್ಕಳಿಗೆ ನಾವು ಐಡೆಂಟಿಟಿ ಕೊಟ್ಟಿವಿ, ಐಡೆಂಟಿಟಿ ಕೊಟ್ಟು ಅವುಗಳಿಗೆ ಈ ದೇಶದ ನಾಗರಿಕರು ಅನ್ನುವಂತಹ ರೆಕಗ್ನಿಷನ್ ಕೊಟ್ಟು ಈ ಛಾತ್ರಾಲಯಗಳು ಬೆಳೆಸ್ತಾ ಇದೆ. 2-3 ಮಕ್ಕಳು ಅಂತ ಹೋಗೋಣ ಮಾತ್ರ, ಜಸ್ಟ್ ಎ ಸಿಂಪಲ್ ವರ್ಡ್. ಸ್ವಾಮೀಜಿ ಹೇಳ್ತಾರಪ್ಪ ಇದು ಆಗ್ಬೇಕಂತ ಮಾಡೋಣ. ಹಿತ್ತಲ ಭಾಗದಿಂದ ಮುಂಚೆ ಭಾಗದಿಂದ ಬರೋದೇ ಇಲ್ಲ, ಇವ್ರಿಗೆ ಯಾರಿಗೂ ಸ್ಟೇಟಸ್ಸೇ ಇಲ್ಲ, ಇವ್ರು ಭಾರತೀಯ ನಾಗರಿಕರಲ್ವೇ ಅಲ್ಲ. ಯಾಕೆ ಕೆಟಗರಿ ಸೇರಿಸೋಣ, ಜೀವ ಅನ್ನೋಣವೇ ಜೀವ ಅಲ್ಲ, ಜಡ ಅನ್ನೋಣವೇ ಜಡ ಅಲ್ಲ, ಚೇತನ ಅನ್ನೋವೇ ಚೇತನ ಅಲ್ಲ. ಹೀಗಾಗಿ ಎಜುಕೇಷನ್ ಇಲ್ಲ, ಅವ್ರು ಯಾವ ಸ್ಟೇಟಸ್ ಇಲ್ಲ. ನೆನಪು ಬಂದಿದ್ದೀನಿ ನಮ್ಮ ಜೊತೆ ಬೆಳಗಾವಿಯಿಂದ ಮುಂದೆ ಹೋದಾಗ ಸ್ವಾಮೀಜಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು ನೋಡು, ಸೀರೆ ಎಲ್ಲ ಕೊಟ್ಟಿವ್ರಿ ನಾವು. ನೆನಪಿದೆ, ಅವ್ರಿಗೆ ಯಾವ ಸ್ಟೇಟಸ್ ಇಲ್ಲ. ನಿಮ್ಮ ತಿಳುವಳಿಕೆಗೆ ಬರಬೇಕು ಅಂತ ಹೇಳ್ತೀನಿ, ಈ ಹೈವೇ ಪಕ್ಕದಲ್ಲಿ ಬ್ಲೂ ಟೆಂಟ್ ಹಾಕೊಂಡು ಇರ್ತಾರೆ ನೋಡ್ರಿ, ಅವರಿಗೆ ಅಲೆಮಾರಿಗಳು ಅಂತ. ಯು ಕ್ಯಾನ್ ಸೇ ದಟ್ ಜಿಪ್ಸಿ ಇಸ್ ಆದಿವಾಸಿಗಳು, ಟ್ರೈಬಲ್ಸ್, ನೇಟಿವ್ಸ್. ಹಾ, ಎಲ್ಲ ಅಲೆಮಾರಿ ಹೇಳೋರು. ಆಮೇಲೆ ಯಾಕೆ ಹಿಂಗಾಯ್ತು ಅಂದ್ರೆ, ಬ್ರಿಟಿಷರು ಇವ್ರನ್ನ ಕಳ್ಳರು ಅಂತ ಬ್ರ್ಯಾಂಡ್ ಮಾಡಿದ್ರು. ತಾವು ಲಾರಿ ಲಾರಿ ಗಟ್ಟಲೆ ಕಳ್ಳತನ ಮಾಡ್ಕೊಂಡು ಹೋಗೋರು, ಇವಾಗ ತುಂಡು ಚೆಕ್ಕಿನೋ ಒಂದು ತುಂಡು ಮರದ ತುಂಡು ಕಾಡಿನಿಂದ ಹೆಂಗೆ ಹೆಂಗೆ ತಲೆ ಮೇಲೆ ಹೊತ್ಕೊಂಡು ಹೊಂಟ ಅಂದ್ಕೊಳ್ಳೆ ನೋಡು, ಕಾಡು ನಾಶ ಮಾಡ್ತಾರೆ ಹಿಡಿಯೋದು. ಅದು ಸಿಂಪಲ್ ಉದಾಹರಣೆ, ಎಲ್ಲ ಏಲಕ್ಕಿ ದಾಲ್ಚಿನ್ನಿ ಎಲ್ಲ ಮಸಾಲ ಪದಾರ್ಥಗಳು ಔಷಧ ಪದಾರ್ಥಗಳು ಕಾಡಿನಲ್ಲಿ ಸಿಗ್ತಾವೆ. ಸೊ ಅವಷ್ಟು ಅಪವಾದ ಯಾರ ಮೇಲೆ ಹಾಕ್ತಿದ್ರು, ಶಾಶ್ವತವಾದಂತಹ ಬ್ರ್ಯಾಂಡ್ ಹಾಕ್ಬಿಡ್ತಾರೆ ಮಾರಿ ಏನಂತೇಳಿ ಇವರು ಕಳ್ಳರು. ಸೊ ಯಾರೇ ಎಲ್ಲೇ ಏನೇ ಎಷ್ಟೇ ಕಳ್ಳತನ ಆದರೆ ಆ ಕಳ್ಳತನದ ಆರೋಪ ಎಲ್ಲ ಯಾರ ಮೇಲೆ ಇರ್ಮೇಲೆ ಜೈಲಿಗೆ ಬರೋದು, ಹೊರಗೆ ಬರೋದು ಯಾವಾಗ? ಇನ್ನೂ ನಿಮಗೆ ತಿಳುವಳಿಕೆ ಬರಬೇಕು ಅಂದ್ರೆ, ಸಿಟಿ ಒಳಗೆ ಸೆಂಟ್ರಲ್ ಆಫ್ ದಿ ಮಾರ್ಕೆಟ್ ನೊಳಗೆ ಮುಳ್ಳಿನ ಅವಗೆ ಹಾವಿಗೆ ಮೇಲೆ ನಿಂತ್ಕೊಂಡು ಹಿಂಗ್ ಗಂಟಿ ಹೊಡಿತಿರ್ತಾರಲ್ಲ, ಜಾಕೆಟ್ ಹೊಡಿತಿರ್ತಾರಲ್ಲ, ನೋಡಿದ್ರ ನೀವು? ಇಲ್ಲಿ ಮೇಲೆ ಮಾಲೆ ಹಾಕಿರ್ತಾರೆ, ದೊಡ್ಡ ದೊಡ್ಡ ದೊಡ್ಡ ದ್ರಾಕ್ಷ ಮಾಲೆ ಹಾಕಿರ್ತಾರೆ, ಹಿಂಗೆಲ್ಲ ಗಂಟಿ ಗಂಟಿ ತೂಗ ಹಾಕಿರ್ತಾರೆ, ಆಮೇಲೆ ಜಾಕೆಟ್ ಇರ್ತದೆ ಕೆಲವರು, ಅದ್ ಹಿಂಗೆ ಹಿಂಗಂಡ್ರು ಅವ್ರ ಅಲೆಮಾರಿ. ನೀವ್ ಜೊತೆ ಸ್ವಲ್ಪ ಮಾತಾಡ್ರಿ, ರಾಮಾಯಣ ಪೂರ್ತಿ ಹೇಳ್ತಾರೆ. ನಮ್ಮ ಪುರಾಣಗಳು ಶಿವಪುರಾಣ ರಾಮಾಯಣ ಮಹಾಭಾರತ ಎಲ್ಲ ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ ಅವ್ರದೇ ಭಾಷೆ. ಇವರಿಗಾಗಿ ಯಾವ ಎಂ ಎಲ್ ಎನೂ ಅಯ್ಯೋ ಅನ್ನೋಂಗಿಲ್ಲ, ಯಾವ ಎಂ ಪಿಗಳು ಇವರಿಗೆ ಯಾವ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ. ಎಷ್ಟು ವರ್ಷ ಆಯ್ತು? 70 ವರ್ಷ ಆಯ್ತು. ಫೈಟ್ ನಡೆದಿದೆ. ನಿಮ್ಮ ಜೀವನ ಪ್ರಾರಂಭದ ಕಾಲ ಹೆಂಗಿತ್ತು? ಹೆಂಗಿತ್ತು? ಹಲಿಮ. ನಮ್ಮೆಲ್ಲರ ಒರಿಜಿನಾಲಿಟಿ ಏನು? ಬಿಕಾಸ್ ಐ ಹ್ಯಾವ್ ಸೀನ್ ಅಂಡ್ ಐ ಹ್ಯಾವ್ ಲಿವ್ಡ್ ವಿತ್ ದೆಮ್ ಐ ನೋ ವಾಟ್ ಇಟ್ ಇಸ್, ಹೌ ಪೇನ್ಫುಲ್ ಇಟ್ ಈಸ್. ಅವರು ಹೇಳುವಾಗ ಎಷ್ಟು ಪೇನ್ ಇರ್ತದೆ, ಎಷ್ಟು ಪ್ರತಿಕ್ರಿಯೆ ಇರ್ತದೆ, ಎಷ್ಟು ಇನ್ಬಿಲ್ಟ್ ಆಗಿರ್ತದೆ, ಎಲ್ಲರ ಮೇಲೂ ಹಲ್ಲು ಕಡಿತಿರ್ತಾರೆ. ಯಾಕೆ? ಹಲ್ಲಿಗೆ ಬೆಲೆನೇ ಇಲ್ಲ. ಅದರಲ್ಲಿ ಆ ಮಕ್ಕಳು ನೋಡಿದ್ರು ತುಂಬಾ ಬೇಸರ ಅನಿಸ್ತದೆ. ಏನಿಲ್ಲ, ಹಿಂಗೆ ವೆಗಬಾಂಡ್. ಆ ಬ್ಲೂ ಟೆಂಟ್ ಕೂಡ ನಾಳೆ ಇರ್ತದೆ ಇಲ್ಲ ಗೊತ್ತಿಲ್ಲ. ಹಿಂದಿನ ದಿವಸ ರಾತ್ರಿ ಬಂದು ಹೇಳೋಗ್ತಾರೆ, ನಾಳೆ ಖಾಲಿ ಮಾಡ್ಕೊಂಡು ಜಾಗ ಇದನ್ನು. ಇದು ಮತ್ತೆ ಹೋಗಿ ಒಂದು 2 ಮೈಲು 4 ಮೈಲು ದೂರಕ್ಕೆ ಮತ್ತೆ ಹಾಕ್ತಾರೆ. ಹೀಗಾಗಿ ನಾನಾ ವಿಧಾನ್ ಭಾವಾನ್ ಬಾಹ್ಯಾನ್ ಆಧ್ಯಾತ್ಮಿಕ ಶೈವ ಕಲ್ಪಯತಿ. ತತ್ರ ಕಲ್ಪನಾಯಾಂ ಕೋ ಹೇತುಃ, ಇಷ್ಟೆಲ್ಲ ಭಾವಗಳನ್ನು ಕಲ್ಪಿಸ್ತಾನಲ್ಲ, ಕೋ ಹೇತುಃ, ಯಾವ ಕಾರಣದಿಂದಾಗಿ ಇವನಿಗೆ ಇಷ್ಟೆಲ್ಲ ಭಾವಗಳು ಒಡಮೂಡಿದವು, ಯಾವ ಕಾರಣ? ಉತ್ತರ ಉಚ್ಯತೆ, ಯೋಸೌ ಸ್ವಯಂ ಕಲ್ಪಿತಃ ಜೀವಃ ಸರ್ವಕಲ್ಪನಾಯಾಂ ಅಧಿಕೃತಃ ಸಹ ಯಥಾ ವಿದ್ಯಃ ಯಾದೃಶಿ ವಿದ್ಯಾ ವಿಜ್ಞಾನಂ ಅಸ್ಯ ಇತಿ ಯಥಾ ವಿದ್ಯಃ ತಥಾ ವಿಧೈವ ಸ್ಮೃತಿಃ ತಸ್ಯ ಇತಿ ತಥಾ ಸ್ಮೃತಿಃ ಭವತಿ ಸಹ ಇತಿ. ಕ್ಯಾಚ್ 22 ಅಂತಾರೆ. ಯಹ ಅಸೌ ಸ್ವಯಂ ಕಲ್ಪಿತ ಜೀವ, ಸ್ವಯಂ ಕಲ್ಪಿತ ಜೀವ ಅಂದ್ರೆ ಆತ್ಮನು ತಾನು ಜೀವ ಅಂತ ಯಾರು ಹೇಳಿಕೊಡ್ಲಿಲ್ಲ. ಆತ್ಮನಿಗೆ ನೀನು ಜೀವಪ್ಪ, ನೀ ಜೀವಪ್ಪ ಅಂತ ಯಾರು ಹೇಳಿಕೊಟ್ಟಿಲ್ಲ. ಮತ್ತೆ ಎಲ್ಲಿಂದ ಬಂತದು? ಸ್ವಯಂ ಕಲ್ಪಿತ. ಸ್ವಯಂ ಕಲ್ಪಿತ ಜೀವ ನಂಬರ್ 1. ಆಮೇಲೆ ಏನ್ ಮಾಡ್ತಾನೆ? 2, ಸರ್ವಕಲ್ಪನಾಯಾಮ್ ಅಧಿಕೃತ. ಅವನು ಇತರ ಎಲ್ಲಾ ಕಲ್ಪನೆಗಳಿಗೂ ಕೂಡ ಅಥೆಂಟಿಸಿಟಿ ಪಡಿತಾನೆ, ಅಧಿಕಾರತನ ಪಡಿತಾನೆ. ಮೊದಲು ಅವನು ಕಲ್ಪಿಸಿಕೊಂಡ ತಾನು ಜೀವ ಅಂತೇಳಿ, ಈಗ ಮುಂದೆ ಪಾಪಿ ಜೀವನೋ ಪುಣ್ಯ ಜೀವನೋ? ಯಾರು ನಿರ್ಧಾರ ಮಾಡ್ಬೇಕು? ಅವನ ಕರ್ತ ಜೀವನೋ ಭೋಕ್ತ ಜೀವನೋ? ಅರ್ಥ ಆಯ್ತಾ? ಅದಕ್ಕೆ ಸರ್ವಕಲ್ಪನಾಯಾಮ್ ಅಧಿಕೃತ. ಈ ಅಧಿಕಾರ ಹೆಂಗ್ ಬಂತು? ಯಥಾ ವಿದ್ಯ, ಅವನು ಯಾವ ಪ್ರಕಾರವಾದಂತಹ ಪ್ರಬುದ್ಧತೆಯನ್ನು ಹೊಂದಿದ್ದಾನೆ, ಯಾವ ಪ್ರಕಾರವಾದಂತಹ ಪೂರ್ವ ಅನುಭವಗಳು ಅವನಿಗೆ, ಯಾವ ಪ್ರಕಾರವಾದಂತಹ ಜ್ಞಾನ ಅವನಿಗಿದೆಯೋ, ಯಥಾ ವಿದ್ಯ ಯಾದೃಶಿ ವಿದ್ಯಾ. ಯಾದೃಶಿ ವಿದ್ಯಾ ಅಂದ್ರೇನು? ವಿಜ್ಞಾನಂ. ವಿಜ್ಞಾನ ಅಂದ್ರೆ ತಿಳುವಳಿಕೆ. ಯಾವ ಯಾವ ಪ್ರಕಾರವಾದ ತಿಳುವಳಿಕೆಗಳು ಅವನಿಗಿವೆಯೋ ಆ ತಿಳುವಳಿಕೆ ಆಧಾರದ ಮೇಲೆ ಯಥಾ ವಿದ್ಯಾ ತಥಾ ವಿದೈವ ಸ್ಮೃತಿ, ಆ ತಿಳುವಳಿಕೆ ಆಧಾರದ ಮೇಲೆ ಅವನು ಇಲ್ಲಿ ಕಲ್ಪಿಸ್ಕೊತಾನೆ, ಸ್ಮೃತಿಯಲ್ಲಿ ಕಲ್ಪಿಸ್ಕೊತಾನೆ. ಬಂದು ನೋಡಿ ಎಲ್ಲ ಇಲ್ಲಿ ಬಂದು ಈಗ ಸ್ಮೃತಿ ಯಾವ ಆಧಾರದ ಮೇಲೆ ಬಂದು? ಅವನ ತಿಳುವಳಿಕೆ ಆಧಾರ. ಆ ತಿಳುವಳಿಕೆಯಲ್ಲಿ ಬಂತವನಿಗೆ ಈ ಪೂರ್ವದಲ್ಲಿ ಅನುಭವಿಸಿದ್ದರಿಂದಾಗಿ ತಸ್ಸೈತಿ ತಥಾ ಸ್ಮೃತಿ ಭವತಿ ಸಹ ಇತಿ, ಆ ಸ್ಮೃತಿಯಿಂದ ಅವನು ಕೂಡಿರುತ್ತಾನೆ. ಮುಂಚಿತವಾದ ಅನುಭವಗಳ ಮೇಲೆ ಇವತ್ತು ಏನು ಸ್ಮೃತಿಯಿಂದ ಕೂಡಿದ್ದಾನೋ ಇದರ ಹಿನ್ನೆಲೆಯಲ್ಲಿ ಅವನಿಗೇನು ಜ್ಞಾನ ಆಗಿದೆಯೋ ಈ ಜ್ಞಾನದ ಆಧಾರದ ಮೇಲೆ ಮುಂದಿನ ಸ್ಮೃತಿಯನ್ನು ಅವನು ಸ್ಮರಿಸಿಕೊಳ್ತಾನೆ, ಅದರೊಳಗೆ ಕೂಡ್ಕೋತಾನೆ. ಮತ್ತು ಅದರೊಳಗೆ ಏನವನು ತಿಳುವಳಿಕೆ ಆಗ್ತದೋ ಆ ತಿಳುವಳಿಕೆಯಿಂದ ಅದರ ಮುಂದಿನ ಭಾವಗಳನ್ನು ಭಾವಿಸ್ಕೋತಾನೆ, ಮತ್ತು ಅದರೊಳಗೆ ತಿಳುವಳಿಕೆ ಆಗ್ತದೆ. ಹೀಗೆ ಜನ್ಮ ಜನ್ಮಾಂತರದಿಂದ ಅಂದರೆ ಘಟವನ್ನು ನಾವು ಇವತ್ತು ನೋಡಿಲ್ಲ, ಘಟದ ಸ್ಮೃತಿಯಲ್ಲಿ ಬರಬೇಕಾದ್ರೆ ಅದು ಇವತ್ತು ನೋಡಿದ್ದಲ್ಲ, ಈ ವರ್ಷ ನೋಡಿದ್ದಲ್ಲ, ಈ ಜನ್ಮದಾಗ ನೋಡಿದ್ದಲ್ಲ, ಮತ್ತೆ ಎಲ್ಲಿಂದ ಬಂತದ್ದು? ಜನ್ಮ ಜನ್ಮಾಂತರಗಳಿಂದ ನಾವು ನೋಡಿ ನೋಡಿ ನೋಡಿ ನೋಡಿ ನೋಡಿ ನೋಡಿ ನೋಡಿ ಯಾವ ಜ್ಞಾನವು ನಮ್ಮಲ್ಲಿ ಮೆಚ್ಯೂರ್ಡ್ ಆಗಿರ್ತದೋ ಆ ಜ್ಞಾನಕ್ಕೆ ತಕ್ಕಂತೆ ನಾವು ಸ್ಮೃತಿಗೆ ತಂದ್ಕೋತೀವಿ. ಭಾಷಾ ಗಡಿಗೆ ಗಡಿಗೆ ಗಡಿಗೆ, ನಾನು ಹೇಳ್ತಾ ಇರೋದು ವಸ್ತು ಮೊದಲೇ ಅನುಭವದಲ್ಲಿದೆ ನಮಗೆ, ಆದರೆ ಈಗ ಪರಿಸರದಲ್ಲಿ ಅವರವರ ಭಾಷೆ ಅವರವರ ದೇಶ ಅವರವರ ವೇಷಕ್ಕೆ ತಕ್ಕಂತೆ ನಾವು ಪಿಕ್ ಮಾಡ್ತೀವಿ, ಆಯ್ಕೋತೀವಿ. ಘಟ ಮಡಿಕೆ ಗಡಿಗೆ ಎಷ್ಟು ಅಗಾಧ ಅನ್ನಿಸ್ತದಲ್ಲ, ಎಷ್ಟು ಆಶ್ಚರ್ಯ ಅನ್ನಿಸ್ತದ, ನಮ್ಮ ಜೀವನ ಹೆಂಗದ ಅಂತೇಳಿ. ನೀವು ಹೋಗ್ತಾ ಹೋಗ್ತಾ ಇದ್ದಂತೆ ಎಲ್ಲಿಂದ ಬಂದಿರೋದೇ ನೆನಪು, ಅಷ್ಟು ಆಳವಾಗಿ ಅಷ್ಟು ವಿವರ ವಿವರವಾಗಿ ಇದು ಹಬ್ಬಿಕೊಂಡ್ಬಿಡ್ತದೆ. ಹಾ, ಏಕೆಂದ್ರೆ ಅಜ್ಞಾನ ಶುರು ಆಗಿದ್ ನೋಡು. ಜೀವ ಕಲ್ಪನಾ ಪ್ರಥಮತಃ ಏನ ಆಯಿತು ಶುದ್ಧ ಚೈತನ್ಯ ಆತ್ಮನಲ್ಲಿ, ಆ ಜೀವ ಕಲ್ಪನಾ ಅವಿವೇಕದಿಂದ ಏನು ಜ್ಞಾನದಿಂದ ಯಾವುದ ಅವಿವೇಕದ ಪ್ರಾರಂಭ ಆಗಿದೆ. ಅದ್ರ ಆಳ ಯಾವುದೊಂದು ಹುಡುಗಿ ಸಿಗ್ತದ ಆಳ? ಓಕೆ, ಅತಃ ಹೇತು ಕಲ್ಪನಾ ವಿಜ್ಞಾನಾತ್ ಫಲ ವಿಜ್ಞಾನ ತತಃ ಹೇತು ಫಲ ಸ್ಮೃತಿ ತತಃ ತದ್ ವಿಜ್ಞಾನ ತದರ್ಥ ಕ್ರಿಯಾಕಾರಕ ತತ್ಫಲ ಭೇದ ವಿಜ್ಞಾನಾನಿ ದೇಭ್ಯಃ ತತ್ಸ್ಮೃತಿ ತತ್ಸ್ಮೃತೇಶ್ಚ ಪುನಃ ತದ್ವಿಜ್ಞಾನಾನಿ ಇತ್ಯೇವಂ ಬಾಹ್ಯಾನ್ ಆಧ್ಯಾತ್ಮಿಕಾಶ್ಚ ಇತರೇತರ ನಿಮಿತ್ತ ನೈಮಿತ್ತಿಕ ಭಾವೇನ ಅನೇಕಧಾ ಕಲ್ಪಯತೆ. ಕಲ್ಪನಾ ಲೋಕ ಕಲ್ಪನಾ ಸಾಮ್ರಾಜ್ಯ ಶುರುವಾದ ನೋಡಿಗ ಎಷ್ಟು ಅವನಿಗೆ ಯಾವ ಪ್ರಕಾರವಾದ ಸ್ಮೃತಿ ಜ್ಞಾನವೋ ಆ ಪ್ರಕಾರವಾದ ಸ್ಮೃತಿ. ಅತಃ ಈ ಪ್ರಕಾರವಾಗಿ ಹೇತು ಕಲ್ಪನಾ ವಿಜ್ಞಾನಾತ್ ಫಲ ವಿಜ್ಞಾನ ಅವನ ಹೇತು ಕಾರಣಾತ್ಮಕವಾದಂತಹ ಕಲ್ಪನಾ ಹೇಗಿದೆಯೋ ಹಾಗೆ ಫಲವಿಜ್ಞಾನ, ಕಾರಣಾತ್ಮಕವಾದಂತಹ ಹೇಗಿದೆಯೋ ಅದರ ತಕ್ಕಂತೆ ಅವನಿಗೆ ಫಲ ಸಿಗ್ತದೆ. ಈಗ ಫಲ ಹೆಂಚಿದ ತತಃ ಹೇತು ಫಲ ಸ್ಮೃತಿ, ಆ ಮೂಲಕವಾಗಿ ಅವನಿಗೆ ಏನು ಹೇತು ಫಲ ಕಾರಣದಿಂದ ಪ್ರಾಪ್ತವಾದಂತಹ ಫಲ ಯಾವುದು ಅದಕ್ಕೇನು ತಿಳಿತಾರೆ ಹೇತು ಫಲ. ಹೇತು ಅಂದ್ರೆ ಏನು? ಕಾರಣ. ಹೇತು ಫಲ ಅಂದ್ರೆ ಕಾರಣದಿಂದ ಪ್ರಾಪ್ತವಾದ ಫಲ, ಹೇತು ಫಲ. ಅವನಿಗೆ ಹೇತು ಫಲ ಸಿಕ್ಕಿದ್ದರಿಂದಾಗಿ ಅವನಿಗೆ ಅದ್ ಅಂತ ತಿಳುವಳಿಕೆ ಹೊಂದಿರುತ್ತದೆ. ತತಃ ತದ್ ವಿಜ್ಞಾನಂ. ಆ ದೇಶ, ಆ ಭಾಷ, ಆ ಪರಿಸರದಲ್ಲಿ ಅವನಿಗೆ ಫಲಪ್ರಾಪ್ತಿಯಾಗಿರ್ತದೆ. ಅವಾಗ ಅವನ ಮಡಿಕೆ ಅಂತ ಕರೀತ. ಈಗ ಅವನಲ್ಲಿ ಪ್ರಾಪ್ತವಾದದ್ದೇನು ಸ್ಮೃತಿ? ಮಡಿಕೆ. ಈ ದೇಶ, ಈ ವೇಷ, ಈ ಭಾಷೆ, ಈ ಪರಿಸರದ ಮಧ್ಯದಲ್ಲಿ ಅವನು ಗಡಿಗೆ ಅಂತ ಅವನು ಫಲ ಪಡೆದಿರ್ತಾನೆ. ಅದು ವಸ್ತುನೇ, ಇದು ವಸ್ತುನೇ, ಅದು ಗಡಿಗೆ, ಅದು ಅದು ಅದೇ ವಸ್ತು, ಈ ಅದು ಅದೇ ವಸ್ತು. ಆದ್ರೆ ಅವ್ರ ಗಡಿಗೆ ಅಂತಾರೆ, ಅವ್ರ ಮಡಿಕೆ ಅಂತಾರೆ. ಅದು ಯಾಕೆ ನಾನು ಸಂಬಂಧ ಇರ್ತದೆ? ಅವರ ತಿಳುವಳಿಕೆ. ಅವರ ತಿಳುವಳಿಕೆ ಯಾರನ್ನ ಸಂಬಂಧಿಸಿದೆ? ಆ ಪರಿಸರದಲ್ಲಿ, ಯಾವ ಭಾಷೆಯಲ್ಲಿ ಅವರು ಜೀವನ ಮಾಡಿದಾಗ ಅದು ಏನು ಫಲಪ್ರಾಪ್ತಿ ಆಗಿರ್ತದೋ ಅದನ್ನು ಸ್ಮೃತಿಗೆ ತಂದ್ಕೊತಾರೆ. ಅದನ್ನು ಸ್ಮೃತಿಗೆ ತಂದ್ಕೊಂಡೆ ಅಂತಾರೆ. ಏ ಮಡಿಕೆ ಹೆಂಗಾಗ್ತದೆ ಅವ್ರ ಗಡಿಗೆ ಅಂತ ಇವರು. ಇಲ್ಲ ಸ್ವಾಮಿ, ಹಂಗೆ ಯಾರು ಜಗಳಾಡೋದಿಲ್ಲ, ಅವರಷ್ಟು ಪ್ರಬುದ್ಧರಾಗಿರ್ತಾರೆ. ಅವರಷ್ಟು ಪ್ರಬುದ್ಧರಾಗಿದ್ದರಿಂದಾಗಿ ಅವರಲ್ಲಿ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಅವರು ಈ ಭೇದಗಳ ಬ್ಯಾರೇಜ್ ಅನ್ನೋದೇನನ್ನು ದಾಟಿರ್ತಾರೆ. ಚಿಕ್ಕ ಪುಟ್ಟ ವಸ್ತುಗಳ ವಿಚಾರದಲ್ಲಿ ಹೇಳ್ತೇನೆ, ಅದನ್ನೂ ದಾಟದೇ ಇದ್ದವ್ರು ಎಷ್ಟು ಪ್ರಬುದ್ಧರಾಗಿರ್ಬೋದು. ಗಡಿ ಇರ್ಕೊಂಡು ಮಡಿಕೆ ಸ್ಟ್ರಾಂಗ್, ಗಡಿಗೆ ಸ್ಟ್ರಾಂಗ್ ಅಂತಂದ್ರು ಪರಮಾನಂದ ಶಿಷ್ಯ. ಹೇತು ಕಲ್ಪನಾ ವಿಜ್ಞಾನದ ಫಲ ವಿಜ್ಞಾನ ಫೈನಲ್ ಹೇಳ್ತಾರೆ. ಹೇತು ಫಲಸ್ಮೃತಿ ತತಃ ತದ್ ವಿಜ್ಞಾನ, ಅದಕ್ಕೆ ಜ್ಞಾನ ಅಂತ ಕರೀತಾರೆ. ತದರ್ಥ ಕ್ರಿಯಾ, ಅದನ್ನ ಹೇತು ಆಗಿಟ್ಕೊಂಡು ಕ್ರಿಯಾ ಕಾರಕ ತತ್ಫಲ ಭೇದ ವಿಜ್ಞಾನೇ, ಅವರಿಗೆ ಆ ಪ್ರಕಾರವಾದಂತಹ ಫಲಗಳು ಅವರಿಗೆ ಪ್ರಾಪ್ತವಾಗ್ತವೆ. ತೇಭ್ಯ ತಸ್ಮೃತಿ, ಯಾವ ಫಲಗಳು ಪ್ರಾಪ್ತವಾಗ್ತವೆ ಆ ಪ್ರಕಾರವಾದ ಸ್ಮೃತಿಗೆ ತಂದ್ಕೋತಾರೆ. ತತ್ಸ್ಮೃತಿಶ್ಚ, ಆ ಸ್ಮೃತಿಗೆ ತಂದ್ಕೊಂಡ್ರಿಂದಾಗಿ ಪುನಃ ತದ್ ವಿಜ್ಞಾನಾನಿ, ಮತ್ತ ಅಂತ ಆ ಸ್ಮೃತಿ ಬಂದಿದ್ದರಿಂದಾಗಿ ಆ ಜ್ಞಾನ ಅವನಿಗಿರ್ತದೆ. ಆ ಜ್ಞಾನ ಅವರಿಗಿದ್ದರಿಂದಾಗಿ ಯಾವಾಗ ಅಂಥ ವಸ್ತುವನ್ನು ಅವನು ಕಾಣ್ತಾನೋ, ಎಂತ ಅಂತ ಸ್ಮೆಲ್, ಅಂತ ವಾಸನೆಯನ್ನು ಅವನು ಗ್ರಹಿಸ್ತಾನೋ, ಅಂತ ರುಚಿಯನ್ನು ಗ್ರಹಿಸ್ತಾನೋ, ಆವಾಗ ಏನ್ ಮಾಡ್ತಾನೆ, ತನಗಿರುವಂತಹ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಮತ್ತೆ ಆರೋಪ ಮಾಡ್ತಾನೆ. ಏನಂತೇಳಿ, ಇದು ಇಂಥ ರುಚಿ, ಇದು ಹುಳಿ, ಇದು ಖಾರ, ಇದು ಸಿಹಿ ಅಂತ ಅದ್ರ ಮೇಲೆ ಆರೋಪ ಮಾಡ್ತಾನೆ. ಅದು ಆರೋಪ ಮಾಡಿದ್ರೆ ಮತ್ತೆ ಅದು ಜ್ಞಾನ ಆಗ್ತದೆ, ಅದ್ರ ಮತ್ತೆ ಸ್ಮೃತಿ ತಂದ್ಕೋತಾನೆ. ಅರ್ಥ ಆಗಿರ್ತದೆ ನಿಮಗೆ? ಹೇತು ಫಲ, ಹೇತು ಫಲ ಅಲ್ಲಿ ಹೆಂಗೆ ಹಿಂಗಿರ್ತದೆ. ನಾವೆಲ್ಲ ವಿ ಆರ್ ದ ಪ್ರಾಡಕ್ಟ್ ಆಫ್ ಹೇತು ಫಲ. ಕೆಲವು ಸಲ ಫಲ, ಕೆಲವು ಸಲ ಹೇತು, ಕೆಲವು ಸಲ ಫಲ, ಕೆಲವು ಸಲ ಹೇತು. ಹೇತು ಯಾರು? ನಾನು. ಫಲ ಯಾರು? ನಾನು. ಕಲ್ಪನೆ ಯಾರ್ದು? ನಂದ. ಸಿಕ್ಕೊಂಡು ಸಾಯವನ್ ಯಾರು? ತೇಭ್ಯ ತಸ್ಮೃತಿ ಪುನಃ ತದ್ ವಿಜ್ಞಾನ ಇತ್ಯೇವಂ. ಈ ಪ್ರಕಾರವಾಗಿ ಬಾಹ್ಯಾನ್ ಆಧ್ಯಾತ್ಮಿಕಾಶ್ಚ, ಹೊರಗೂ ಮತ್ತು ಒಳಗೂ, ಇತರೇ ಇತರ ನಿಮಿತ್ತ ಒಳಗಿರುವುದು ಹೊರಗೆ ನಿಮಿತ್ತ, ಹೊರಗೆ ಒಳಗಿರುವುದು ಹೊರಗಿನದಕ್ಕೆ ನಿಮಿತ್ತವಾಗುತ್ತದೆ, ಹೊರಗಿರುವುದು ಒಳಗಿನದಕ್ಕೆ ನಿಮಿತ್ತವಾಗುತ್ತದೆ. ಫಲವು ಜ್ಞಾನಕ್ಕೆ ನಿಮಿತ್ತವಾಗ್ತದೆ, ಜ್ಞಾನವು ಸ್ಮೃತಿಗೆ ನಿಮಿತ್ತವಾಗ್ತದೆ, ಸ್ಮೃತಿಯು ಮತ್ತೆ ಪುನಃ ಜ್ಞಾನಕ್ಕೆ ನಿಮಿತ್ತವಾಗ್ತದೆ, ಮತ್ತೆ ಅಲ್ತಕ್ಕಂತೆ ಫಲ ಪ್ರಾಪ್ತಿಯಾಗ್ತದೆ. ಈ ಪ್ರಕಾರವಾಗಿ ಇತರೇತರ ನಿಮಿತ್ತ ನೈಮಿತ್ತಿಕ ಭಾವೇನ ಅನೇಕದ ಕಲ್ಪಯತೆ. ಕಹ ಯಾರು ಕಲ್ಪಿಸ್ತಾರೆ? ಜೀವ ಕಲ್ಪಯತೆ. ತತ್ರ ಜೀವ ಕಲ್ಪನಾ ಸರ್ವ ಕಲ್ಪನಾ ಮೂಲಂ ಇತ್ಯುಕ್ತಂ ಸಯೇವ ಜೀವ ಕಲ್ಪನಾ ಕಿಂ ನಿಮಿತ್ತ ಇತಿ ದೃಷ್ಟಾಂತೇನ ಪ್ರತಿಪಾದಯತಿ ಅನಿಶ್ಚಿತ ಯಥಾ ರಜ್ಜುಃ ಅಂಧಕಾರ ಸರ್ಪಧಾರಾದಿ ಭಾವೈಹಿ ಸರ್ಪಧಾರಾದಿಭಿರ್ಭಾವೈಹಿ ತದ್ವದಾತ್ಮಾ ವಿಕಲ್ಪಿತಃ. ಈ ವಿಷಯದಲ್ಲಿ ತತ್ರ ಈ ವಿಷಯದಲ್ಲಿ ಯಾವ ವಿಷಯದಲ್ಲಿ ಜೀವ ಕಲ್ಪನಾ ವಿಷಯದಲ್ಲಿ ಜೀವನ ಕಲ್ಪನೆ ಆಯಿತು ಅಂತ ನಾವು ಹೇಳಿದಿಲ್ಲ, ಪ್ರಥಮವಾಗಿ ಜೀವನ ಕಲ್ಪನೆ ಆಯಿತು ಅಂತೇಳಿ. ಈ ವಿಷಯದಲ್ಲಿ ಇದು ಏನು ಸಿದ್ಧಾಂತ ನಾವು ಪ್ರಾಪ್ತಿ ಆಯಿತು ಅಂದರೆ ಸರ್ವ ಕಲ್ಪನಾ ಮೂಲಂ ಜೀವ, ಎಲ್ಲ ಕಲ್ಪನೆಗಳಿಗೂ ಮೂಲ ಯಾವುದು? ಜೀವ ಕಲ್ಪನಾ. ಇತಿ ಉಕ್ತಂ ಹೇಳಿ ಆಯ್ತು. ಈಗ ಸಯೇವ ಜೀವ ಕಲ್ಪನಾ ಕಿಂ ನಿಮಿತ್ತ ಇತಿ, ಯಾವ ಕಾರಣದಿಂದಾಗಿ ಜೀವ ಕಲ್ಪನಾ ಆಯಿತು? ಸುಮ್ಮನೆ ಇಲ್ಲಿ ಬರ್ತಿದ್ದಿಲ್ಲ. ಹೇಳ, ಜೀವ ಕಲ್ಪನೆ ಯಾಕೆ? ಚಿತ್ರಪಾಣದ ಮಗನ ಅಂತ ವೈಶ್ವಳಿಕನ ಸುಮ್ಮನೆ ಇರ್ಬೇಕಾಗಿತ್ತಿಲ್ಲ, ಮತ್ತೆ ಯಾಕೆ ಕಲ್ಪನೆ ಮಾಡ್ಕೊ ಅಂತಂದ್ರೆ ನಿಮ್ಗೆ ನಾವು ಅದನ್ನ ಕೇಳ್ತೇವೆ. ಈ ಕಲ್ಪನೆ ಯಾಕಾತ್ ನಮ್ಗೆ? ನಾನು ಅಭದ್ರನಾದಂತಹ ಅಲ್ಪನಾದಂತಹ ಅತೃಪ್ತನಾದಂತಹ ಜೀವ ಅನ್ನುವ ಈ ಜೀವಭಾವ ನನಗೆ ಯಾಕೆ ಬಂತು? ಯಾಕೆ ಬಂತು? ನೀನ್ ಯಾರನ್ನ ತಿಳ್ಕೊಳ್ಳಿಲ್ಲ, ನೀನ್ ಯಾರನ್ನು ಎಚ್ಚರ ನಿನಗಿಲ್ಲ. ನಾನು ಯಾರನ್ನು ಎಚ್ಚರ ತಪ್ಪಿತು, ಆ ಎಚ್ಚರ ತಪ್ಪಿದಾಗ ಈ ಎಚ್ಚರವು ಸತ್ಯ ಅಂತ ನನಗೆ ಆಯಿತು. ಯಾವ ಎಚ್ಚರ? ಫಲ, ಜೀವ ಫಲ. ಅದಕ್ಕೆ ಹೇಳ್ತಾರೆ ಯಥಾ ಅಂಧಕಾರೇ ರಜ್ಜು ಅನಿಶ್ಚಿತ ರಜ್ಜು, ಯಥಾ ಅಂಧಕಾರೇ ಅನಿಶ್ಚಿತ ರಜ್ಜು ವಿಕಲ್ಪಿತ. ಹೀಗೆ ಮಬ್ಬುಗತ್ತಲೆಯಲ್ಲಿ ನಮಗೆ ಸ್ಪಷ್ಟವಾಗಿ ಹಗ್ಗ ಎನ್ನುವುದು ತಿಳಿಯದೇ ಇದ್ದಾಗ ಅನಿಶ್ಚಿತತೆ ಇರ್ತದೆ. ಎಲ್ಲಿ ಅನಿಶ್ಚಿತತೆ? ಹಗ್ಗದ ಬಗ್ಗೆ ಅನಿಶ್ಚಿತತೆ. ದೇರ್ ಇಸ್ ನೋ ಡಿಸಿಸಿವ್ ಪರ್ಸೆಪ್ಷನ್. ಇದೇನಂದ್ರೆ ನಾವೇ ನಮ್ಮನ್ನ ಮೋಸಿಸ್ಕೋತೀವಿ. ವಂಚಿಸ್ಕೋತೀವಿ. ಮೋಸಿಸ್ಕೋತ ವಂಚಿಸ್ಕೋತೀವಿ. ಯಾರ ವಂಚನೆ ಮಾಡಿಲ್ಲ, ನಮಗೆ ನಾವು ವಂಚಿಸ್ಕೊಂಡೇವಿ. ಇದರ ಫಲವೇ ನಾನು ಜೀವ. ಅನಿಶ್ಚಿತ, ನನ್ನ ಬಗ್ಗೆ ನನಗೆ ಯಾವ ನಿಶ್ಚಿತವಾದ ಭಾವ ಇಲ್ಲ. ಇದೆಲ್ಲ ಭಾರಿ ಸುಂದರವಾಗಿ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಅದು, ಲ್ಯಾಕ್ ಆಫ್ ಇದು ಏನ ಹೇಳ್ಕೊತ ಹೋಗ್ತಾರೆ ಸೆಮಿನಾರ್ಗಳಲ್ಲಿ. ಹೊಸ ಹೊಸ ಶಬ್ದಗಳನ್ನು ಕಾಯಿಲ್ ಮಾಡ್ತಾರೆ. ಏನಿಲ್ಲ ಅದು, ಎಲ್ಲರ ತಾತ್ಪರ್ಯ ಏನಂದ್ರೆ ನನ್ನ ಬಗ್ಗೆ ನನಗೇನೆ ನಿಶ್ಚಿತವಾದ ಭಾವ ಇಲ್ಲ, ಅನಿಶ್ಚಿತ. ಅವಾಗ ಏನಾಗ್ತದೆ? ಸರ್ಪ ಧಾರಾದಿಭಿ ಭಾವೈಹಿ ಹೌದು ಹಾವು ಧಾರ ನೀರಿನ ಕೋಡಿ, ಸರ್ಪ ಧಾರ ಆದಿ. ಆದಿಯೊಳಗೆ ಏನ್ ತರ್ತೀರಿ? ಎರಕಲ ಬೀಡಿ ಕೋಲು, ಏನ್ ಬೇಕಾದ್ರೆ ಕಲ್ಪಿಸ್ಕೋಬಹುದು. ಆ ಕಲ್ಪನೆ ಹೆಂಗಿರ್ತದೆ? ಯಥಾ ಸ್ಮೃತಿ ತಥಾ ಕಲ್ಪನೆ. ಆ ಸ್ಮೃತಿ ಹೆಂಗಿರ್ತದೆ? ಯಥಾ ಜ್ಞಾನ ತಥಾ ಸ್ಮೃತಿ. ಸರಿ ಹೋಯ್ತಾ? ಅಲ್ಲೇ ಹೊರಡ್ತೀನಿ. ನಾವೆಲ್ಲರೂ ಅವುಗಳಲ್ಲೇ ಉರುಳಾಡ್ತಾ ಇದ್ದೀವಿ ಅಷ್ಟೇ ಉರುಳಾಡಿ ಉರುಳಾಡಿ ಉರುಳಾಡಿ. ಅದಕ್ಕೆ ಹೇಳ್ತಾರೆ ಮುಳುಗಿದವ ಮುಳುಗುತ್ತಾನೇ ಇರ್ತಾನೆ, ಎಡುವುದವ ಎಡುತ್ತಾನೇ ಇರ್ತಾನೆ. ಒಂದ್ಸಲ ಎಡುವಲಿಕ್ಕೆ ಶುರು ಮಾಡ್ದ ಬೆಳಗ್ಗೆ ಅಂದ್ರೆ ಆ ಜಾಗ ಬಂದ್ಕೊಳ್ಳೆ ಹೋಗಿ ತಾನೇ ಕಾಲು ತಾಗಿಸಿ ಇಡುತ್ತಾನ ಅನ್ನೋ ಹಂಗ ಮತ್ತೆ ಮತ್ತೆ ಅಲ್ಲೇ ಬಡಿತು. ಎಲ್ಲ ಇವನ್ ಜೀವನ ಯಾತ್ರ ಅನಿಶ್ಚಿತ ಯಥಾರಜ್ಜು ಅನ್ನೋ ಕಾರ್ಯಕ್ರಮ ಸರ್ಪಧಾರ ಆದಿವಿ ಆದಿ ಪದಾರ್ಥ ಸಿಗ್ತೀನಪ್ಪ. ಸರ್ಪ ಅನ್ನೋ ಒಂದು ಧಾರ ಅನ್ನೋದು ನೀರಿನ ಕೂಡಿ ಆದಿ ಪದಾರ್ಥ ಕೋಲು ರಜ್ಜುವಿನಲ್ಲಿ ಅವರವರ ಸ್ಮೃತಿ ಅವರವರ ಜ್ಞಾನಕ್ಕೆ ತಕ್ಕಂತೆ ಅವರವರಲ್ಲಿ ಕಲ್ಪನೆಗಳು ಮೂಡಲಿಕ್ಕೆ ಶುರು ಆಗ್ತವೆ. ರಜ್ಜುವಿನಲ್ಲಿ ಕಲ್ಪನೆಗಳು ಮೂಟ ಮೊದಲ ಕಲ್ಪನೆ ಅದು ಅಲ್ಲಿ ಅಲ್ಲಿ ಅಲ್ಲಿ ಸ್ಥಾನೋ ಪುರುಷ ಆಗುವುದಿಲ್ಲ, ಸ್ಥಾನವಿನಲ್ಲಿ ಪುರುಷನೂ ಆಗ್ಬಹುದು ಸ್ತ್ರೀನೂ ಆಗ್ಬಹುದು ವೀರಪ್ಪನೂ ಆಗ್ಬಹುದು. ವಸ್ತು ಏನು ಸ್ಥಾನ ಮೊಟ್ಟು ಮರ, ಕಲ್ಪನೆ ಏನು ಏನೂ ಆಗ್ಬಹುದು, ದ್ಯಾಮವೂ ಆಗ್ಬಹುದು ದುರ್ಗವೂ ಆಗ್ಬಹುದು ಮಾರಿಕಂಬ ಆಗ್ಬಹುದು ಕೈಯಾಗ ಖಡ್ಗ ಹಿಡ್ಕೊಂಡು ನಿಂತಾಳೆ. ಏ ಅವ ಅಂತ ನಾನ್ ವೀರಪ್ಪನ್ ನೋಡಿ ನಾ ಜಾಗದ ಮೊನ್ನೆ ಇವತ್ತು ಯಾಕೆ ಮಾರಿಕಂಬ ಬರ್ತಾಳೆ ಅಂತಾನ. ಅವರ ಸ್ಮೃತಿ ಅವರಿಗೆ ಇವರ ಸ್ಮೃತಿ ಇವರಿಗೆ, ಅವರ ಸ್ಮೃತಿ ಎಲ್ಲಿಂದ ಬಂತು ಅವರಿಗಾಗಿರುವ ಜ್ಞಾನದಿಂದ ಅವರ ಸ್ಮೃತಿ ಬಂತು, ಇವರಿಗಾಗಿರುವ ಜ್ಞಾನದಿಂದ ಇವರ ಸ್ಮೃತಿ ಬಂತು. ಊರ ಪೂರ ಪೂರ ಚಕ್ಕರ್ಮೆ ಚಕ್ಕರ್ಮೆ ಚಕ್ಕರ್ಮೆ ಪಸಗೆ ಯಾರೇ ಪಸಗೆ ಸಿಕ್ಕಾಗ. ಆದ್ದರಿಂದ ಈ ಆತ್ಮನು ಏನಾಗಿದ್ದಾನೆ, ಸರ್ಪದಾರಾದಿ ಆಭಿ ಭಾವೈ ತದ್ವತ ಆತ್ಮ ವಿಕಲ್ಪಿತ, ಹೇಗೋ ಹಾಗೆ ಆತ್ಮನು ಕಲ್ಪಿಸಲ್ಪಟ್ಟಿದ್ದಾನೆ. ಭಾಷ್ಯ 103 ಯಥಾ ಲೋಕೆ ಸ್ವೇನ ರೂಪೇಣ ಅನಿಶ್ಚಿತ ಅನವಧಾರಿತ ಇವ ಇವಮೇವ ಇತಿ ರಜ್ಜು ಮಂದಾಂಧಕಾರಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ಧನ್ಯವಾದ. ಥ್ಯಾಂಕ್ ಯು.